ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ರೈತ ಬಂಧವರೇ, ಈಗ ಬಾಗಲಕೋಟೆ ಜಿಲ್ಲೆಯ ರನ್ನಬೆಳಗಲಿ ಗ್ರಾಮದ ಪ್ರಗತಿಪರ ರೈತರಾದ ರಾಮಲಿಂಗಪ್ಪ ಅಪ್ಪಯ್ಯ ಯಾದವಾಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಇವತ್ತು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ರನ್ನಬೆಳಗಲಿ ಗ್ರಾಮದ ರಾಮಲಿಂಗಪ್ಪ ಅಪ್ಪಯ್ಯ ಯಾದವಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಪ್ರಗತಿಪರ ರೈತರಾಗಿದ್ದು ಇಸ್ರೇಲ್ ಮಾದರಿಯ ಕೃಷಿಯನ್ನು ಅಳವಡಿಸಿಕೊಂಡು ತಮ್ಮ 10 ಎಕರೆ ಜಮೀನಿನಲ್ಲಿ ತರಕಾರಿಯನ್ನು ಬೆಳೀತಾ, ವಿವಿಧ ಬೆಳೆಗಳನ್ನು ಬೆಳೀತಾ, ಕಬ್ಬನ್ನು ಬೆಳೀತಾ ತಮ್ಮ ಕೃಷಿ ಬದುಕನ್ನು ಕೈಗೊಂಡಿದ್ದಾರೆ. ಇವರ ಪರಿಚಯವನ್ನು ನಾವು ಅವ್ರ ಬಾಯಲಿಂದನೇ ಕೇಳೋಣಂತ. ರಾಮಲಿಂಗಪ್ಪ ಅಪ್ಪಯ್ಯ ಯಾದವಾಡ್ ಅವರೇ, ತಮ್ಮ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ರಲ್ಲ. ನಮಸ್ಕಾರ ಸರ್. ನಾವು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ರನ್ನಬೆಳಗಲಿಯ ರಾಮಲಿಂಗಪ್ಪ ಯಾದವಾಡ್ ಅಂತೇಳಿ. ನಮ್ಮದು ಭೂಮಿ 10 ಎಕರೆ ಸರ್. ನಮ್ಮ ಮೂಲ ನಮ್ಮ ಅಜ್ಜಾರ ಕಾಲಕ್ಕಿರ್ತಿಂದ ಇದ್ದದ ಭೂಮಿ ಸರ್. ಅದ ಎಲ್ಲಿ? ಬೆಳಗಲಿಯಲ್ಲಿ ಇದೆ. ಇಲ್ಲ ಸರ್, ಮುಧೋಳ ತಾಲೂಕು ಮೂಳ್ಕೋಡ ಒಳಗನ ಬರ್ತೈತಿ ಸರ್ ಭೂಮಿ ರೀ. ಮೊದಲು ನಮ್ಮ ಅಜ್ಜಾರು ಸಿರಿ ನೇಯ್ತಿದ್ರು ಸರ್. ನಮ್ಮ ಅಪ್ಪಾರನು ಸಿರಿ ನೇಯ್ದು ಆಮೇಲೆ ನಾಟಕ ಆಮೇಲೆ ಭಜನಾ ಇಂಥದನ್ನ ಕಲಾವಿದರೊಳಗನ ಹೆಚ್ಚಿದ್ ಮಾಡ್ಕೋತ ಬಂದ್ರ ಸರ್ ಅವ್ರು, ನಮ್ಮ ಅಪ್ಪಾರವ್ರಿ. ಹಿಂಗಾಗಿ ಭೂಮಿ ಇದ್ರು ಸಹಿತ ಒಟ್ಟು ಇಲ್ದಂಗ ಇತ್ತರ. ಆಮೇಲೆ ನಾನು 7ನೇ ಸಾಲಿಗೆ ಹೊಂಟಿನ್ರಿ, ಮುಂದೆ ಕಲಿಬೇಕನ್ನೋ ಆಸೆ ಐತ್ರಿ ಸರ್. ಆದ್ರೆ ನಮ್ಮ ಅಪ್ಪಾರು ಇಲ್ಲಪ್ಪ ನೀವು ಒಬ್ಬ ಅದಿ, ಭೂಮಿನೂ ನಮ್ಮ ಕೈಯಾಗೂ ಆಗಲಿಲ್ಲ, ನಮ್ಮ ಅಪ್ಪನೂ ದುಡಿಲಿಲ್ಲ ಭೂಮಿಯಾಗ, ನಾನು ದುಡಿಲಿಲ್ಲ, ನೀನಾರ ಸ್ವಲ್ಪ ಭೂಮಿ ಒಳಗೆ ದುಡಿಯಕತ್ತ, ಅದರಿಂದ ಸ್ವಲ್ಪ ಆದಾಯ ತೆಗಿಯಕತ್ತ, ಮತ್ತು ನೀ ಬಿಡು ಸಾಲಿ ಬಿಡು ಬಿಟ್ಸಿಂದ ಭೂಮಿ ಒಳಗೆ ಕೆಲಸ ಮಾಡಕತ್ತೆ. 96 ಒಳಗೆ ನಂದು 7ನೇ ಮುಗಿದಿತ್ರಿ. ಅವಾಗ ನನ್ನ ಸಾಲಿ ಬಿಡಿಸಿಬಿಟ್ರಿ. ಬಿಡಿಸಿದ ನಂತರ ಮುಗುಳ್ಕೊಡೊಳಗೆ ಭೂಮಿ ಇರದ. ಅವಾಗ ನೀರಿನ ವ್ಯವಸ್ಥೆನೂ ಸರಿ ಇದ್ರಿಕಿಲ್ಲ ಸರ್. ಎಲ್ಲಿ ಮುಗುಳ್ಕೊಡ? ಮುಗುಳ್ಕೊಡ ಭೂಮಿ ಒಳಗ್ರಿ. ವ್ಯವಸ್ಥೆ ಸರಿ ಇರ್ಲಿಕ್ಕಿಲ್ಲ ಅಂದ್ರೆ ಕಿನಾಲ್ ನೀರ ಬರ್ತಿತ್ರಿ, ಅದು ಮಳಿ ಜಾಸ್ತಿ ಆದ್ರೆ ನಮ್ಗ ಬಂದಂದ್ರೆ ಲಾಸ್ಟಿಗೆ ಹಾಕಿರ್ ನಾವು ಕಿನಾಲ್ ನೀರ ಒಳಗ್ರಿ. ಭೂಮಿ ಲಾಸ್ಟಿಗೆ ಅದಾನಂತಲಿ ಕಿನಾಲ್ ನೀರ ಬರೋದು ಅಷ್ಟೇ ಕಷ್ಟ ರೀ. ಹಿಂಗಾಗಿ ಅವಾಗಿಂದ ಹಿಡ್ಕೊಂಡು ನಾನು ಬೇರೆಯವರಲ್ಲಿ ಗಾನಕ್ಕೆ ಹೋಗೋದ್ರಿ, ಈ ಕಬ್ಬ ಕಡಿಯಾಕ ಹೋಗೋದು, ಈ ತರ ಮಾಡಿ ತೊಡೆ ದಿವಸ ಮಾಡಿದ್ರಿ. ಮಾಡಿ ಅಂದ್ರೆ ಅನುಭವ ಇರಲಿಲ್ಲ ಅಂತ ಬೇರೆಯವ್ರ ಕಡೆ ಹೋಗಿ ಕೆಲಸ ಮಾಡ್ತಿದ್ರು, ಅಥವಾ ತಮ್ಮ ಹೊಲದಲ್ಲಿ ಏನು ಬೆಳೆದಿಲ್ಲ ಅಂತ ಹೋಗಿ ಕೆಲಸ ಮಾಡ್ತಾರೆ. ಅನುಭವ ಕೊರತೆ ಒಂದ್ರಿ, ಆಮೇಲೆ ನೀರಿನ ಕೊರತೆ ಒಂದು ಇತ್ತಿರಲ್ಲ ಸರ್ ನಮ್ಮ ಭೂಮಿಗೆ ರೀ. ಹಿಂಗಾಗಿ ಮತ್ತೆ ನೀರ್ ಮಾಡ್ಕೋಬೇಕಾರ ಸ್ವಲ್ಪ ಬಾವಿ ಕಡಿಬೇಕ್ರಿ, ಇಲ್ಲಾರ ಬೋರ್ ಹಾಕಿಸ್ಬೇಕ್ರಿ, ಅವಕ್ಕೆಲ್ಲ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಡಿಮೆ ಇತ್ತರಿ. ಹಿಂಗಾಗಿ 2006 ಒಳಗ ಬಾವಿ ಕಡಿಸಿದ್ರು ಸರ್. ಬಾವಿ ಕಡಿಸಿದ ನಂತರ ಸ್ವಲ್ಪ ಅವಾಗ ಸಣ್ಣ ಪುಟ್ಟ ಈಗ ಗೊಂಜಾಳ ಬೆಳಿದ್ರಿ, ಸಣ್ಣ ಸಣ್ಣ ತರಕಾರಿ, ಅವಾಗಿನ ಅಷ್ಟು ರೇಟು ಸಿಗ್ತಿರ್ಕಿಲ್ರಿ. ಅಲ್ಲಿ ಹಿಡ್ಕೊಂದನ ಸ್ವಲ್ಪ ನಮ್ದ ರೈತಿಕಿ ಒಳಗ ನಾನ ಮಾಡ್ಕೋತ ಹೊಂಟನ್ರಿ. ಆಮೇಲೆ 2012 ಮಾಡಾರಿ, ಸ್ವಲ್ಪ ಬೇರೆದವ್ರಲ್ಲಿ ಅದನ್ನೆಲ್ಲ ಮಾಹಿತಿ ತಗೊಂಡಾಗತ್ರಿ, ನಾವು ಇದು ಮಾಡಿದಂಗ ಮಾಡ್ಕೋತ ಬಂದಿವ್ರಿ. 2012 ಬರೀ ನಾನು ಇಷ್ಟು ಹೊಲ ಇದ್ರು ನಮ್ಮ ಮಂದಿಯಲ್ಲಿನ ದುಡಿಯಾಕ ಹೋಗೋದಾತ್ಲ, ನಾವೆಲ್ಲರೂ ಮನೆಯಾಗೆಲ್ಲ ನಮ್ಮ ತಾಯಿ ನಮ್ಮ ತಂಗಿಗಳು 4 ಮಂದಿ ಸರ್, ಅವರು ದುಡಿಯಾಕ ಹೋಗಿದ್ದಾರೆ, ನಾವು ರೀ ನಮ್ಮ ತಾಯಿಯವರು. ಹಿಂಗಾಗಿ ನನಗೇನು ಸಕತ್ ಸರ್, 10 ಎಕರೆ ಹೊಲ ಇದ್ರು ಸರ್ ಬೇರೆದವ್ರ ಕಡೆ ದುಡಿಯೋದಾಗತ್ತಿಲ್ಲ, ನಾವು ಅಂತ ಹೆಚ್ಚಿನ್ರಿ. ಕಡಿಮೆ ನೀರಿನೊಳಗನ ತಮ್ಮ ಹೊಲದಲ್ಲೇನ ದುಡಿಬೇಕಂತ ತೀರ್ಮಾನ, ಬೇರೆ ಏನಾರ ಮಾಡೋನಲ್ಲ ಅಂತ ಹೆಚ್ಚಿನ್ರಿ. ಕಡಿಮೆ ನೀರಿನೊಳಗನ ಹೆಚ್ಚಿನ ಇಳುವರಿ ತೆಗಿಯೋನಲ್ಲ ನೋಡೋನಲ್ಲ ಅಂತ ಹೆಚ್ಚಿಂದ ಪ್ರಯತ್ನ ಮಾಡ್ಬೇಕತ್ತೇಳಿ. ಆಮೇಲೆ ನಾವು ಮಹಾರಾಷ್ಟ್ರ ಈಗ ಸಾಂಗ್ಲಿ ಸುತ್ತಮುತ್ತ ಸ್ವಲ್ಪ ಅಡ್ಯಾಡಿ ನೋಡಿದ್ರು ಸರ್. ಫಸ್ಟ್ ನಮ್ಗೆ ಇಸ್ರೇಲ್ ಮಾದರಿ ಒಳಗ ಅಂದ್ರೆ ಮಲ್ಚಿಂಗ್ ಪೇಪರ್ ಅಂತೇಳಿ ಬರ್ತದೆ ಸರ್. ಅದು ಮಲ್ಚಿಂಗ್ ಪೇಪರ್ ಡ್ರಿಪ್ ಅಳವಡಿಸಿ ಅವರ ಕಾಯಿಪಲ್ಲಿ ಬೆಳೀತಿದ್ರು ಸರ್. ಆಗ ಅವರೆಲ್ಲ ಡೊಣ್ಣ ಮೆಣಸಿಕಾಯಿ ರೀ, ಮೆಣಸಿಕಾಯಿ, ಟೊಮ್ಯಾಟೊ ಹಿಂಗೆಲ್ಲ ಮತ್ತೆ ಹೀರಿ ಹಾಗಲ ಹಿಂಗೆಲ್ಲ ಬೆಳೀತಿದ್ರು ಅವ್ರ. ಅದನ್ನ ನೋಡಿ ಬಂದು ನಮ್ಮಲ್ಲಿ ಮಾಡೋನು ಉದ್ದೇಶದ ವಿಚಾರ ಬರ್ತ್ರಿ ಸರ್. ಅದು ಅಂದ್ರೆ ಒಂದು 2 ಅಡ್ಯಾಡಿದ್ರು ಸರ್ ನಾವು ನೋಡಕ್ ಅಷ್ಟ ರೀ. ನೋಡುದ್ರಿ ನಮ್ ಮಾಡೋನು ಬ್ಯಾಡೋ, ಅಕಸ್ಮಾತ್ ಲಾಸ್ ಆದ್ರೆ ಹೆಂಗ್ ಮಾಡುದು, ಸುಮ್ಮ ಯಾಕೆ ಖರ್ಚ, ಈಗ ಇಷ್ಟ ಗೊಂಜಾಳ ಬೆಳ್ಕೋತ ಹೊಂಟಿದ್ವು ಬೆಳಿನೋ ತಿಂಗ್ ವಿಚಾರ ಮಾಡ್ತಿದ್ವಿ. ಮಾಡಿಬಿಡ್ನೋ ತೇಸಂದ್ರೆ 2012 ತುಂಬಂದಿವ್ರು ಸರ್. ಅದನ್ನ ಮುಧೋಳ ತಾಲೂಕದಾಗ ಯಾರು ಏನ ಮಾಡಿರ್ಕಿಲ್ಲ ಸರ್. ಅದ ಮಲ್ಚಿಂಗ್ ಪೇಪರ್ ಆಮೇಲೆ ಡ್ರಿಪ್ 2012 ತಂದ್ರಿ ಹಾಕಿದ್ರು ಸರ್. ಫಸ್ಟ್ ಡೊಣ್ಣ ಮೆಣಸಿಕಾಯಿ ಮತ್ತೆ ಇವು ಹಸಿ ಮೆಣಸಿಕಾಯಿ ಬರ್ತದ್ರಲ್ಲ ಸರ್ ಉದ್ದಕಾಯಿ ರೀ, ಅದನ್ನ ಹಾಕಿದ್ರಿ. ಹಾಕಿದ್ರಿ ಇಳುವರಿ ಮಾತ್ರ ಚಲೋ ಬತ್ರಿ. ಮುಂದ ಅವಾಗ ಇನ್ನೊಂದ್ ಏನಾತ್ರಿ, ಬಾಜು ರೈತರ್ರಿ, ಅವ್ ಏನು ಗೊತ್ತಿದ್ರಿಕಲ್ ಸರ್ ಅವ್ರಿಗೆ ಮಲ್ಚಿಂಗ್ ಪೇಪರ್ ಗೊತ್ತಿಲ್ಲ, ಡ್ರಿಪ್ ಗೊತ್ತಿರ್ಕಿಲ್ರಿ. ಇಷ್ಟೆಲ್ಲ ಖರ್ಚು ಮಾಡತ್ತೀನಿ ನೀವು ರಾಮಲಿಂಗ, ಬಹುಶಃ ಹೊಲ ಅದು ಏನ್ ಮಾರತಾನು ಯಾಮಲ ಸಾಲ ಮಾಡ್ಕೊಂಡ್ ಅಂತೇಳಿ ಹಿಂಗ ನನಗ ಒಟ್ಟ ಇದನ್ ಮಾಡಾಕ್ತದ ಸರ್ ಅವ್ರೆಲ್ಲ. ಆದ್ರೂ ನಾ ಅವ್ರನ್ನ ಯಾರಂತ ಅನ್ಲಿ ಬಿಡುವ ತೇಶದ ಪ್ರಯತ್ನ ಮಾಡಿದ್ರು ಸರ್. 2012 ಏನ್ ಹಾಕಿದ್ರಲ್ಲ ಸರ್, ನಮಗೆ ಮಾಹಿತಿ ಏನ ಮಾರ್ಕೆಟಿಂಗ್ ಮಾಹಿತಿ ಒಟ್ಟ ಇದ್ರಿಕ್ಲ ಸರ್. ಅದ ಈ ಬೆಳೆದಿಲ್ರಿ, ವರ್ಷಮ್ ಬೆಳೆದ್ ಬಿಡುದ್ರಿ, ಯಾವಾಗ ಏನ್ ಹಾಕ್ಬೇಕು, ಯಾವಾಗ ಏನೈತಿ ಏನಿಲ್ಲ ಅನ್ನೋದು, ಯಾವ ಬೆಳೆಯನ್ನ ಯಾವಾಗ ಬೆಳಿಬೇಕು ಅನ್ನೋದು ಮಾಹಿತಿ ಒಟ್ಟ ಇದ್ರಿಕ್ಲ ಸರ್. ಹಿಂಗಾಗಿ ಒಂದ್ 2-3-4 ವರ್ಷ ಅದ್ರೊಳಗೂ ಸ್ವಲ್ಪ ನುಕ್ಸಾನ್ ಹಾಕೋತ ಬಂಟ್ ಸರ್. ನಾನು ಬಂದು ಆಮೇಲೆ ಮತ್ ಬರ್ಬರ್ತ ಈಗ ಏನಾದ್ರ 2012 ನಾವ್ ಮಾಡಿದ್ರು ಸರ್, 13-14 ಮಳೆಗಾಲ ಆಗ್ಲಿಲ್ಲ ಸರ್. 14-15 ಒಳಗ ಒಂದ್ ಸ್ವಲ್ಪ ಬರಗಾಲನ ಆಗಿತ್ತು ಸರ್. ಆಗ ಅವಾಗ ಬೋರ್ ಹಾಕ್ಸಿದ್ರು ಸರ್, ವರ್ಷ ಒಂದ್ ಎರಡು ಹಿಂಗ್ ಬೋರ್ ಹಾಕಿಸ್ರ, ಅವು ಬೋರ್ ಸರಿಯಾಗಿ ನೀರಾಗ್ಲಿಲ್ಲ. ಹಿಂಗಾಗಿ ನಮ್ದ 20 ಲಕ್ಷ ರೂಪಾಯಿ ತಗ ಸಾಲ ಹಾಕೊಂಡ್ ಕೂತ್ರಿ ಸರ್. ಅವಾಗ ನಮ್ಮ ಅಪ್ಪಾರ 2017 ನಮ್ಮ ಅಪ್ಪಾರ ತೀರ್ಕೊಂಡ್ರಿ. ಅವಾಗ ಜನ ಏನಾಕತಿ ಸರ್, 20 ಲಕ್ಷ ರೂಪಾಯಿ ಸಾಲ ಮಾಡಿದ ಹೊಲ ಮಾರ್ತಾನ ಇವ್ ರಾಮಲಿಂಗ, ಅವ್ರಪ್ಪ ಇದ್ದಾಗ ಚಲು ಯುದ್ಧ ಇನ್ನ ತಿಂಗ ಒಟ್ಟನಾಗ ಜನ ಹಂಗ ಇದು ಮಾಡಾಕತ್ರಿ ಸರ್, ಮಾತಾಡಕತ್ರಿ ಸರ್ ಹೊರಗಿನ ಹೊರಗ. ನನಗೆ ಅದ್ರ ಬೇರೆದವ್ರದಿಂದ ಸುದ್ದಿ ಬರ್ತಿತ್ರ. ಅದ ನನಗೇನ್ ವಿಚಾರ ಬರಾಕತ್ರ, ನಾ ಯಾವಾಗ ಇದ್ರೊಳಗ ಫೇಲ್ ಆಗಿನ್ಲೆ, ಕಾಯಿಪಲ್ಲೆ ಒಳಗ ಫೇಲ್ ಆಗಿನ್ರಿ, ಸಾಲ ಮಾಡ್ಕೊಂಡಿ, ಕಾಯಿಪಲ್ಲೆ ಒಳಗನ ನಾ ಸಾಲ ಹರಿಬೇಕಲ್ಲ ಅನ್ನೋದೊಂದ್ ನನಗ ಇದು ಬರಾಕತ್ ಸರ್ ತಲೆ ಒಳಗ, ಒಟ್ಟು ವಿಚಾರ ಅದ ಬರಾಕತ್ ಸರ್. ಯಾವ ಟೈಮ್ದಾಗ ಏನ ಯಾವ ಬೆಳಿ ಮಾಡಿದ್ರ ನಮಗ್ ಚಲೋ ರೇಟ್ ಸಿಗ್ತತಿ ಏನನ್ನೋದು ಸ್ವಲ್ಪ ಮಾಹಿತಿ ಮಾರ್ಕೆಟ್ ಒಳಗ ಸ್ಟಡಿ ಮಾಡಕತ್ತಂತಲೇರಿ. ಈಗ ನಾ ಕಾಯಿಪಲ್ಲೆ ಒಳಗನ ನುಕ್ಸಾನ ಆಗಿಸಿಂದ ಸಾಲ ಮಾಡ್ಕೊಂಡಿ, ಕಾಯಿಪಲ್ಲೆ ಒಳಗನ ಅದನ್ನ ಸಾಲ ಹರಿಬೇಕಲ್ಲ ಹೆಂಗತಿ ವಿಚಾರ ಮಾಡ್ರಿ. ಅವಾಗನ ನಾವು ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡಕತ್ತಿದ್ವಿ ರೀ, ಅಂದ್ರೆ ಯಾವ ಟೈಮ್ದಾಗ ಯಾವ ಬೆಳಿ ಹಾಕಿದ್ರ ನಮಗ ರೇಟ್ ಹೆಚ್ಚು ಲಾಭ ಸಿಗ್ತದ. ಹಿಂಗಾಗಿ ಅದ ಮಾಡಿದ್ರು ಸರ್. ಫಸ್ಟ್ನಿಂದ ಲಾಕ್ಡೌನ್ ಮುಗಿದ ನಂತರ ನೋಡಿ ಸರ್, ಅದ ಅವಾಗ 1 ಎಕರೆ ಬದ್ನಿಕಾಯಿ ಹಾಕಿನ್ರಿ ಸರ್. ಬದ್ನಿ ಮತ್ತು ಸಮತಿ ಎರಡು ಮಾಡಿದ್ವಿ ರೀ, 1 ಎಕರೆ 10 ಗುಂಟ್ರಿ ಸರ್. ಅದ ಎಷ್ಟ ಆಗ್ಬೇಕು ಸರ್? 6 ಲಕ್ಷ ರೂಪಾಯಿ ರೊಕ್ಕ ಆತ್ರಿ ಸರ್ ನಂಗೆ. ಹಿಂಗಾಗಿ ಅಲ್ಲೇ ನನಗೊಂದ 4-5 ಲಕ್ಷ ರೂಪಾಯಿ ಸಾಲ ಅಲ್ಲೇ 1 ಎಕರೆದಾಗ ಹೋಗ್ಬಿಟ್ಟು ಸರ್. ಅಂದ್ರೆ ಭೂಮಿ ತಾಯಿರಿ, ನಾವು ಮಾಡಿದ ಖರ್ಚ ವೆಚ್ಚ ಹೆಂಗ ಕೊಡ್ಬೇಕು ಹೆಂಗಿಲ್ಲ ಅನ್ನೋದ್ ಒಟ್ಟು ಭೂಮಿ ತಾಯಿಗೆ ಅದ್ರದ ಇದೈತ್ರಿ, ನಾವ್ ಒಟ್ ನಂಬಿ ದುಡಿಬೇಕಷ್ಟೇ. ಈಗ ತರಕಾರಿಗಳನ್ನ ತಾವು ಬೆಳಿತೀನಿ ಅಂತ ಇದ್ರಿ, ಯಾವ್ಯಾವ ತಳಿಗಳ ತರಕಾರಿಗಳನ್ನ ತಗೊಂಡ್ ತಾವು ತಮ್ಮ ಹೊಲದಲ್ಲಿ ಬೆಳಿತಾ ಇದ್ರಿ? ಅಂದ್ರ ಬದ್ನಿಕಾಯಿಗಳು ಸರ್, ಒಂದ್ ಪಂಚಗಂಗಾ ಅಂತೇಳಿ ಒಂದ್ ತಳಿ ಐತ್ರಿ ಸರ್. ಅದ ನಮ್ ಭಾಗದಾಗ್ರಿ, ಅಂದ್ರೆ 3 ಬದ್ನಿಕಾಯಿ ಜಾಸ್ತಿ ಬೇಕ್ರಿ ನಮ್ ಭಾಗದಾಗ್ರಿ. ಅಂದ್ರೆ ಬಾಗಲಕೋಟೆ ಜಿಲ್ಲೆ ಅಥವಾ ಮತ್ತ ಬಿಜಾಪುರ ಅಥವಾ ಒಂದ್ 3 ಬದ್ನಿಕಾಯಿ ಅಂದ್ರೆ ಫೇಮಸ್ ಇರದ. ಹೌದು, ರುಚಿನೂ ಇರುತ್ತೆ ಅದು. ಹಾರೀ, ಅದು ಪಂಚಗಂಗಾ ಅಂತೇಳಿ ಬರ್ತದ ಸರ್. ಸೌತಿಕಾಯಿ ಒಳಗ್ರಿ ನೇತ್ರ 007 ಅಂತೇಳಿ ಒಂದ್ ಸೌತಿಕಾಯಿ ತಳಿ ಐತ್ರಿ ಸರ್. ಅದು ಬಾಗಲಕೋಟ್ರಿ, ಬಿಜಾಪುರ, ಜಮಖಂಡಿ, ಮುಂದೋಳ ಆ ಭಾಗದಾಗ ಮಾರ್ಕೆಟ್ ಜಾಸ್ತಿ ಬೇಡಿಕೆ ಐತ್ರಿ. ಮತ್ತ ಇಳುವರಿನೂ ಜಾಸ್ತಿ ಬರ್ತೈತ್ರಿ, ನೋಡಾಕ ಮತ್ತ ಸೈನಿಂಗು ಬಾಳ ಚಂದ ಬರ್ತದೆ ಸರ್ ನೇತ್ರ ಅಂತೇಳಿ. ಮುಂದ ಬೀನ್ಸ್ ಒಳಗ್ರಿ, ಇದ ಸಿಜೆಂಟ ಕಂಪನಿದ ಸಿರೇಂಗತಿ ಅಂತೇಳಿ ಒಂದ್ ಬೀನ್ಸ್ ಬರ್ತೈತ್ರಿ ಸರ್, ಸಿರೇಂಗತಿ ಅಂತೇಳಿ ಅದರದ ತಳಿ ಹೆಸರ್ರಿ. ಅದು ನಮ್ ಭಾಗದಾಗ ಮಾರ್ಕೆಟಿಂಗ್ ಚಲೋ ಐತ್ರಿ ಸರ್. ಕ್ಯಾಬೇಜ್ ಒಳಗ್ರಿ ಈಗ ಚಿಗೂರು ಕಂಪನಿದ ಬರ್ತೈತ್ರಿ, ರಿಂಗ್ ಅಂತೇಳಿ ಬರ್ತದ ಸರ್, ಅದ್ ಚಲೋ ಬರ್ತೈತ್ರಿ. ಮುಂದೆ ಕೊತ್ತಂಬರಿ, ಮೆಂತ್ಯ ಅದು ಬೆಳಿತಿರ್ಲ ಸರ್. ಕೊತ್ತಂಬರಿ ಒಳಗ ಗುಂಟೂರ್ ಅಂತೇಳಿ ಒಂದ್ ಜವಾರಿ ಬರ್ತದ ಸರ್, ಅದ ಸ್ಮೆಲ್ ಜಾಸ್ತಿ ಇರ್ತೈತ್ರಿ, ಆಮೇಲೆ ಜವಾರಿ ಒಳಗ ಬರ್ತೈತ್ರಿ ಅದ. ಹಿಂಗಾಗಿ ಮುಂದೆ ಇನ್ನೊಂದ್ ಬರ್ತೈತ್ರಿ, ಚೀನಾ ಅಂತೇಳಿ ಒಂದ್ ಬರ್ತದ ಸರ್. ಅದ ಅದ್ ಸ್ಮೆಲ್ ಇರಂಗಿಲ್ಲ, ಏನೂ ಇರಂಗಿಲ್ಲ, ಸುಮ್ ನೋಡಕ್ ಅಷ್ಟೇ ಕೊತ್ತಂಬರಿ ಇರ್ತೈತ್ರಿ ಅದ. ಅಂತವು ಕೆಲವೊಂದು ಇದಾವ್ರಿ ನಮ್ ಭಾಗದಾಗ, ಯಾವ ಮಾರ್ಕೆಟ್ ಜಾಸ್ತಿ ಅದಾವ್ರ ಅಂತವನ್ನ ಆಯ್ಕೆ ಮಾಡ್ಕೊಂಡ್ ಬೆಳಿತಾರ ಸರ್. ಬಹಳ ಸಂತೋಷ. ಈಗ ತಾವು ಕೃಷಿಯಲ್ಲಿ ತೊಡಸ್ಕೊಂಡು ಇಷ್ಟೆಲ್ಲ ಸಾಧನೆಯನ್ನು ಮಾಡ್ತಾ ಇದ್ದೀರಿ. ಒಂದು ನೀರಿನ ಅಭಾವ ಇದ್ದಂತ ಪ್ರದೇಶದಲ್ಲಿ ಇಸ್ರೇಲ್ ಮಾದರಿಯ ಮಲ್ಚಿಂಗ್ ಪೇಪರ್ ಅನ್ನ ಬಳಸ್ಕೊಂಡು ತಾವು ನೀರಿನ ಅಭಾವವನ್ನ ನೀಗಿಸ್ಕೊಂಡು ತಮ್ಮ ಕೃಷಿಯನ್ನ ಕೈಗೊಳ್ತಾ ಇದ್ರಿ. ತಮ್ಮ ಹೊಲದಲ್ಲಿ ಈಗ ಯಾವುದೇ ಒಂದು ತರಕಾರಿ ಬೆಳೆದ ಸಂದರ್ಭದಲ್ಲಿ ಕಳೆಗಳು ಬರೋದು ಸಾಮಾನ್ಯ. ಈ ಕಳೆಗಳ ನಿರ್ವಹಣೆಗಾಗಿ ತಾವು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ? ಯಾವ ತರ ಅದನ್ನ ನಿರ್ವಹಣೆ ಮಾಡ್ತಾ ಇದ್ರಿ? ಕಳೆ ಅಂದ್ರೆ ಸರ್, ಈಗ ನಾವು ಕೈಲಿಂದ ಕಳೆ ತೆಗಿಸ್ತೀವಿ ಸರ್, ಆಳುಗಳನ್ನ ತಗೊಂಡ್ರಿ. ಆದ್ರೆ ನಮಗಂತೂ ಆಳುಗಳು ಕಂಟಿನ್ಯೂ ಬೇಕಾರ ನಮಗ. ಈಗ ಕಾಯಿಪಲ್ಲೆ ಒಂದ್ 2 ಎಕರೆ ಕಾಯಿಪಲ್ಲೆ ಮಾಡಿದ್ವಿ ಅಂದ್ರಿ, ಈ ಟೊಮ್ಯಾಟೋದು ಆತ್ರಿ, ಅವೆಲ್ಲ ಬಿದಿರ್ ಹಾಕೋಬೇಕ್ರಿ, ಆಮೇಲೆ ಅವನ್ನೆಲ್ಲ ದಾರ ಕಟ್ಕೋಬೇಕು. ಅಂದ್ರೆ ಮಲ್ಚಿಂಗ್ ಪೇಪರ್ ಒಳಗ್ರಿ ವೇಸ್ಟ್ ಅಂತೂ ಒಟ್ಟ ಏನೂ ಆಗಲ್ಲ ಅದ್ರೊಳಗ್ರಿ. ನಾವು ಮಲ್ಚಿಂಗ್ ಪೇಪರ್ ಹಾಕಿ ನಾವು ಗಿಡ ಕಟ್ಟಿದ್ವಿ ತೀರ್ನವ್ರಿ, ಬಿದಿರ್ರಿ, ಆಮೇಲೆ ತಂತಿ ಹಾಕೊಂಡ್ರಿ, ಅದನ್ನ ಗಿಡ ಕಟ್ಕೋತಿರ. ಅವನು ಗಾಳಿ ಮಳೆಗೆ ಅದು ಗಾಳಿ ಮಳೆ ನಮ್ಗೆ ನೆಲ್ಲ ಕತ್ತಿದ್ರೆ ಕಾಯಿ ಕುಳಿತಿರ್ತಿರ ಟೊಮ್ಯಾಟೋ ರೀ. ಹಿಂಗಾಗಿ ಅದನ್ನ ಗಿಡ ಕಟ್ತಿರ್ತಿರ್ ನಾವ್ ಕಟ್ಕೊಂಡ್ವಿ ಅಂದ್ರೆ ಈಗ ಒಂದ್ 100 ಕಾಯಿ ಬಂದೈತಿ ಅಂದ್ರೆ 100 ಕಾಯಿ ಚಲೋನ ಬಂದ್ಬಿಡ್ತಾರ ನಮ್ಗ. ಅದು ಡ್ಯಾಮೇಜ್ ಅಂತೂ ಒಟ್ಟ ಏನೂ ಆಗಲ್ಲ ಅದು. ಹಿಂಗಾಗಿ ನಮ್ಗೆ ಕಂಟಿನ್ಯೂ ಒಂದ್ 8-10 ಆಳುಗಳು ಇರತ್ತವ್ರಿ. ಹೀಗಾಗಿ ಅವ್ರು ನಮ್ ದೊಡ್ಡವ, ಅವ್ರನ್ನ ಕರ್ಕೊಂಡು ಮೇಂಟೈನ್ ಮಾಡ್ತಿರ್ತಾರ್ರಿ. ಮುಂದೆ ಕಳೆದ ಏನೈತ್ರಿ, ನಾವು ಅವ್ರಿಗೆಲ್ಲ ಕೈಲಿಂದ ಇದು ಮಾಡ್ತಿವ್ರಿ. ಅವಾಗ ಕಳೆನಾಶಕದ ಔಷಧ ಅದಾವ ರೀ ಇಲ್ಲತ್ತಲ್ಲ, ಆದ್ರೆ ಕಾಯಿಪಲ್ಲೆ ಒಳಗೆ ಸ್ವಲ್ಪ ನಡೀದು ಕಡಿಮೆ ರೀ. ಅಂದ್ರೆ ಈ ಕಳೆ ಕೀಳಿಸ್ಲಿಕ್ಕೆಲ್ಲ ತಾವು ಆಳುಗಳನ್ನ ಬಳಸ್ತೀವಿ. ಮುಂದೆ ಅವೇನೆಲ್ಲ ಕಾಯಿ ಹರಿಯಾಕಾತ್ರಿ, ಆಮೇಲೆ ಅವನ್ನ ಗ್ರೇಡ್ ಮಾಡ್ಬೇಕ್ರಿ ಸರ್. ಅದನ್ನ 1, 2, 3 ತೆಳಿಗೆ ಸೌತಿಕಾಯಿ ಏನಿಲ್ಲ ಸರ್. ಸೌತಿಕಾಯಿ ಒಳಗ್ರಿ 1 ನಂಬರ್ 1 ಬರ್ತೈತ್ರಿ, 2 ನಂಬರ್ 1 ಬರ್ತದ್ರಿ. ಆಮೇಲೆ ಈಗ ಒಂದ್ ಕೆಲವೊಂದ ಕಾಯಿ ಹರಿಯೋ ಟೈಮ್ದಾಗ ಬಿಟ್ಟಿರ್ತಾರ ಸರ್, ಅವ್ರು ಉಳಿದಿರ್ತಾವ್ರಿ. ಅವೆಲ್ಲ ದಪ್ಪ ಆಗಿರ್ತಾವ್ರು. ದಪ್ಪ ಅದೊಂದು ಗ್ರೇಡ್ ಬೇರೆ ಹಾಕತ್ ಸರ್, ಅದ ಮೂರರಿಂದ ನಾಲ್ಕು ಗ್ರೇಡ್ ಬರ್ತೈತಿ. ಅದು ಒಂದು ಇದ್ರ ಬಳ್ಳಿ ಒಳಗ ಸಿಕ್ಕೊಂದ ವಂಕ್ ಆಗಿರ್ತದೆ ಸರ್, ರೌಂಡ್ ಆಗಿರ್ತೈತಿ, ಅಂತದೊಂದು ಬೇರೆ ಮಾಡ್ಬೇಕು. ಸೈಜ್ ಮೇಲೆ ತಾವು ಗ್ರೇಡ್ಗಳನ್ನ ಮಾಡ್ಕೋತ ಹೋಗ್ತಾರೆ. ಸೈಜ್ ಮೇಲೆ ಬೇರೆ ಬೇರೆ ಮಾಡಿದ್ರೆ ನಮ್ಗೆ ರೇಟ್ ಸಿಗ್ತೈತಿ ಸರ್. ಒನ್ ನಂಬರ್ ಒಂದು ಬೇರೆ ರೇಟ್ ಸಿಗ್ತೈತಿ, ಎರಡು ನಂಬರ್ ಒಂದು ಬೇರೆ ಬೇರೆ ಸಿಗ್ತೈತಿ, ಮೂರು ನಾಲ್ಕು ಒಂದು ಬೇರೆ ಬೇರೆ ಸಿಗ್ತಿರ್ತಾವ್ ಸರ್. ಹಿಂಗಾಗಿ ಅವಕ್ಕೆಲ್ಲ ಆಳುಗಳು ಬೇಕನ್ನ ಸರ್. ಹಿಂಗಾಗಿ ಒಟ್ಟು ಜಾಸ್ತಿ ನಾವು ಈ ಕಾಯಿಪಲ್ಲೆ ಬೆಳಿಬೇಕಂದ್ರೆ ನಾವು ಒಂದು 8-10 ಮಂದಿ ಒಟ್ಟು ಆಳುಗಳು ಕಂಟಿನ್ಯೂ ಹೆಣ್ಮಕ್ಳ್ರಿ ಇರತ್ತಾರ ನೋಡ್ರಿ. ರಾಮಲಿಂಗಪ್ಪರ, ಈ ಇಸ್ರೇಲ್ ಮಾದರಿಯ ಕೃಷಿಯನ್ನ ಅಳವಡಿಸಿಕೊಂಡು ತಮ್ಮ ಹೊಲದಲ್ಲಿ ತಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ. ತಮ್ಮ ಈ ಕೃಷಿ ಕಾರ್ಯಕ್ಕಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಾಗ ನಿಮ್ಮ ಜೊತೆಗೆ ಯಾರ್ಯಾರು ಕೈಗೂಡಿಸ್ತಾರ ತಮ್ಮ ಮನೆಯಲ್ಲಿ? ನಮ್ಮ ಮನೆ ಒಳಗೆ ರೀ ಸರ್, ನಮ್ಮ ಅವ್ವಾರ ಅದಾರ ರೀ, ದೊಡ್ಡವಾರ ರೀ. ನಮ್ಮ ಅಪ್ಪರಿಗೆ ರೀ ಇಬ್ಬರು ಮಂದಿರಿ ಹೆಂಡತಿಯವರು ರೀ. ಮಕ್ಕಳಾಗಲಿಲ್ಲ ತೀಸಿಂದ ನಮ್ಮ ಅಪ್ಪ ಎರಡನೇದವ್ರನ್ನ ಮದುವೆ ಆಗಿದ್ರಿ. ಅವರ ಮೊದಲೇದವ್ರ ಏನಂತೇಳಿ ನಮ್ಮ ದೊಡ್ಡವ, ನಮ್ಮ ಅವ್ವ ಏನಂತೀವಿ ನಾವು ಅವ್ವ ಅನ್ನಂಗಿಲ್ಲ, ಸಣ್ಣವ ದೊಡ್ಡವ ಅಂತ ಹಿಂಗೆ ಮಾತಾಡ್ತೀವ್ರಿ. ನಮ್ಮ ದೊಡ್ಡ ಒಂದು ಪಾತ್ರ ಭಾಳ ಐತ್ರಿ ಸರ್ ಭೂಮಿ ಒಳಗೆ. ಅಂದ್ರೆ ಎಲ್ಲ ಈಗ ನಾವು ಈ ಕಾಯಿಪಲ್ಲೆ ಒಳಗೆ ಎಲ್ಲ ಕಾಯಿ ಹರಿಯೋದಾಗಲ್ರಿ, ಕಳೆ ತೆಗಿಯೋದಾಗಲಿ, ಆಳುಗಳೇನು ಬರ್ತಾರಲ್ಲ ರೀ, 8-10 ಜನ ಆಳು ಇರ್ತಾರ್ರಿ, ಅವ್ರನ್ನೆಲ್ಲ ತಗೊಂಡು ಮೇಂಟೈನ್ ಮಾಡಕ್ಕೆ ನಮ್ಮ ದೊಡ್ಡವನ ರೀ. ಅಂದ್ರೆ ಅವರು ಸಂಪೂರ್ಣವಾಗಿ ತಮ್ಮ ಕೃಷಿಯಲ್ಲಿ ಕೈ ಜೋಡಿಸ್ತಾರ ದೊಡ್ಡಮ್ಮ? ದೊಡ್ಡಮ್ಮ ರೀ, ಮತ್ ನಮ್ಮ ಅವರು ಅವರು ಮಾಡ್ತಾರ್ರಿ, ಮುಂದ್ ನಮ್ಮ ಹೆಣ್ಮಕ್ಳು ಅವರು ಕೆಲಸ ಮಾಡ್ತಾರ್ರಿ. ಒಂದ್ ಇನ್ನೊಂದ್ ಹೇಳ್ಬೇಕಂದ್ರ ಸರ್, ಕೃಷಿ ಒಳಗ ನನ್ನ ಅನುಭವದ ಪ್ರಕಾರ ರೀ, ಮಹಿಳೆಯರ ಪಾತ್ರನ ಒಂದ್ 80% ಅಂದ್ರೆ ಅಲ್ಲಿ ಮೇಂಟೈನ್ ಮಾಡೋರನ ರೀ. ಮನೆ ಒಳಗ ಹೆಣ್ಮಕ್ಳ ರೈತಕಿ ಮಳೆ ಒಳಗ ರೀ, ಹೆಣ್ಮಕ್ಳು ಯಾರು ದುಡಿತಾರ್ಲಾರ ಆ ಮನಿತನ ಮುಂದ ಇರ್ತೈತಿ ನನ್ನ ಅನುಭವದ ಪ್ರಕಾರ ರೀ. ಈ ಇಸ್ರೇಲ್ ಮಾದರಿಯನ್ನ ಅಳವಡಿಸ್ಕೋಬೇಕಾದ್ರೆ ತಮಗೆ ಯಾರೆಲ್ಲ ಸಹಾಯ ಮಾಡಿದ್ರು, ಒಂದು ಮಾಹಿತಿಯನ್ನ ಪಡೆದುಕೊಂಡು ತಾವು ಈ ಇಸ್ರೇಲ್ ಮಲ್ಚಿಂಗ್ ಪೇಪರ್ ನ ಅಳವಡಿಸ್ಕೊಳಕ್ ತಾವು ಮುಂದಾದ್ರಿ ಅಂತ? ಅಂದ್ರೆ ನಾವು ನೋಡಕ್ಕನ ಹೋಗಿದ್ರಲ್ಲ ಸರ್, ನೇರವಾಗಿ ನಾವು ಅಲ್ಲಿ ಮಹಾರಾಷ್ಟ್ರ ಸಾಂಗ್ಲಿ ಸೈಡ್ ಹಾಕಿದ್ರಲ್ಲ ಸರ್ ಅವನ್ನೆಲ್ಲ, ಅವನ್ನೆಲ್ಲ ನೋಡಕ್ ಹೋಗಿದ್ರಿ ಸರ್. ಆಮೇಲೆ ಇಲ್ಲಿ ಕೃಷಿ ಇಲಾಖೆಯವರು ಸ್ವಲ್ಪ ಅವ್ರ ಒಟ್ಟು ಮಾಹಿತಿ ಕೊಟ್ಟರು ಸರ್ ನಮ್ಮ ಮುಧೋಳ ತಾಲೂಕದವ್ರಿ. ಹಿಂಗಾಗಿ ಅದನ್ನ ತೊಗೊಂಬಂದು ಹಾಕಿದ್ರು ಸರ್, ಅದನ್ನ ಮಲ್ಚಿಂಗ್ ಪೇಪರ್ ಹಾಕಿ ಇಳುವರಿನು ಚಲೋ ಬಂತು ಬಿಡ್ರಿ ಸರ್. ಅವಾಗ ರೇಟ್ ಒಂದ್ ಸ್ವಲ್ಪ ಬಹಳ ಕಡಿಮೆ ಸಿಗಾಕತ್ತಿರ. ಅಂದ್ರೆ ನಾವು ಈಗ ಬೆಳೆ ಬೆಳೆಯತಿದ್ರು ಸರ್, ಬೆಳಿಗ ಬೆಳೆದಿವ್ ರೀ, ಅದನ್ನ ಮಾರ್ಕೆಟ್ ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಸ್ವಲ್ಪ ಮಾಹಿತಿ ಬಹಳ ಕಡಿಮೆ ಇತ್ತು ಸರ್ ನಮ್ಗೆ. ಹಿಂಗಾಗಿ ಸ್ವಲ್ಪ ಒಂದ್ 2-3 ಒಟ್ಟು ಲಾಸ್ ಆಗಿದ್ರಿ ನಾವು. ಒಟ್ಟು ಎಷ್ಟು ಬೋರ್ ಹಾಕಿರಿ ತಮ್ಮ ಹೊಲದಲ್ಲಿ ತಾವು? ನಮ್ಮಲ್ಲಿ ಒಂದ್ 17 ಬೋರ್ ಆಗ್ಯಾವ ಸರ್. 17 ಬೋರ್ ಒಳಗ್ರಿ, ಒಂದ್ 2 ಚಲೋ ಅದಾವ್ ಸರ್. ಅದು 2 ಒಂದ್ 1.5 ಇಂಚ್ ಐತ್ರಿ ಸರ್, ಒಂದ್ 2.5 ಇಂಚ್ ಐತಿ ಸರ್. ಅದಕ್ಕೆ ಈ ಮಲ್ಚಿಂಗ್ ಪೇಪರ್ ಯೋಜನೆ ತಮಗೆ ಹೊಳದಿದ್ದು ಮನಸ್ಸಲ್ಲಿ. ಅಂದ್ರೆ ಕಡಿಮೆ ನೀರಿನ ಒಳಗ್ರಿ ಸರ್, ಈಗ ನಾವು 1 ಎಕರೆ ಕಬ್ಬಿಗೆ ನೀರು ಹಾಸ್ತಿರ್ಲ ಸರ್, 1 ಎಕರೆ ಕಬ್ಬಿಗೆ ನೀರು ಹಾಸುವ ನೀರು ಹೈ ನೀರಿನೊಳಗೆ ಹಾಸು ನೀರು ರೀ, 4 ಎಕರೆ ನಾವು ಮಲ್ಚಿಂಗ್ ಪೇಪರ್ ಮತ್ತೆ ಡ್ರಿಪ್ ನಿಂದ 4 ಎಕರೆ ನಾವು ಕಾಯಿಪಲ್ಲಿ ಬೆಳಿಬೋದು ಸರ್. ಈ ಮಲ್ಚಿಂಗ್ ಪೇಪರ್ ನ ಆಯ್ಕೆ ಮಾಡ್ಕೊಂಡಿರಲ್ಲ, ಯಾವ ತರ ತಮ್ಮ ಭೂಮಿಯನ್ನ ಹದ ಮಾಡ್ಕೋತೀರಿ, ಯಾವ ತರ ಇದನ್ನ ಪ್ರಕ್ರಿಯೆನ ಪೂರ್ಣಗೊಳಿಸ್ತೀರಿ, ಯಾವುದೇ ಬೆಳೆಯನ್ನ ಬೆಳೆಯುವ ಪೂರ್ವದಲ್ಲಿ ತಾವು? ಸರಿ, ಫಸ್ಟ್ ನಾವು ಈಗ ಟ್ಯಾಕ್ಟರ್ಲೆ ಗಳಿ ಹೊಡಿಸಿರ್ತಿರ್ತಾರ ಸರ್, ಒಂದು 2 ಎಕರೆ ನಾವು ಈಗ ಮಾಡಾತಿದ್ವಿ ತಿಳ್ರಿ ಸರ್, ಟ್ಯಾಕ್ಟರ್ಲೆ ಗಳಿ ಹೊಡಿಸಿರ್ತೀರಿ, ಅದಕ್ಕೆ 10 15 ಡಬ್ಬಿ ತಿಪ್ಪಿ ಗೊಬ್ಬರ ಹಾಕ್ತಿರ್ ಸರ್. ಹಾಕಿ ಅದನ್ನ ರೊಟ್ರ್ ಹೊಡ್ಕೊಂಡು ಆಮೇಲೆ ಬೆಡ್ ಮಾಡ್ಕೋತಿರ್ ಸರ್. ಈಗ ಬದ್ನಿಕಾಯಿ ಬೆಳೆಯಾಕ್ತಿದ್ವಿ ತೀರಿ ಸರ್, ಬದ್ನಿಕಾಯಿ ಬೆಳೆಯಾಕ್ತಿದ್ವಿ ಅಂದ್ರೆ ಅದನ್ನ ಬೆಡ್ಗಳನ್ನ 6 ಫೂಟಿನ ಸಾಲಿಂದ ಸಾಲಿಗೆ 6 ಫೂಟ್ ಬೆಡ್ ಕೊರಿತಿರ್ ಸರ್. ಅದನ್ನ ಬೆಡ್ ಕೊರೆದು ಅದನ್ನ ಪವರ್ ಟಿಲ್ಲರ್ಲಿ ಬೋದ ಬೆಡ್ ಮಾಡ್ಕೋತಿರೋ ಅದನ್ನ ಜಾಸ್ತಿ. ಅದ್ರ ಮಣ್ಣೆಲ್ಲ ಅಷ್ಟು ಬೆಡ್ನ್ಯಾಗ ಸೇರ್ಬೇಕ್ರ, ತಾಕತ್ ಮಣ್ಣೆಲ್ಲ ಬೆಡ್ನೊಳಗೆ ಸೇರ್ಬೇಕ್ರ. ಬೆಡ್ನೊಳಗೆ ಸೇರ್ತಾರೆ ನಾವು ಮಲ್ಚಿಂಗ್ ಪೇಪರ್ ಏನು ಹಾಕ್ತಿರ್ಲ ಸರ್, ಅದು ಬೇರ್ ಅಲ್ಲಿ ಬಿಡ್ತಿರ್ತದ್ರಿ, ಅದು ಗಿಡ ಅಲ್ಲಿ ಅದಕ್ಕೆ ಪೋಷಕಾಂಶ ತಗೋತಿರ್ತದ್ರಿ ಸರ್. ಸಸಿ ನೆಡೋದಕ್ಕಿಂತ ಪೂರ್ವದಲ್ಲಿ ಮಲ್ಚಿಂಗ್ ಪೇಪರ್ ನ ಹಾಸ್ತಿರೋ ಅಥವಾ ಯಾವ ತರ ಬೆಡ್ ಮಾಡ್ಕೋತಿರಿ ಸರ್? ಸಾಲಿಂದ ಸಾಲಿಗೆ 6 ಫೋಟು ಮಾಡ್ತಿವ್ರಿ ಬೆಡ್ ರೀ, ಆಮೇಲೆ ಅದನ್ನ ಡ್ರಿಪ್ ಹಾಕೋತಿರ್ ಸರ್, ನಡು ಸೆಂಟರ್ ಒಳಗೆ ಡ್ರಿಪ್ ಹಾಕೊಂಡು ಆಮೇಲೆ ಅದು ಮಲ್ಚಿಂಗ್ ಪೇಪರ್ ಅದಕ್ಕೆ ಹೊದಿಕೆ ಮಾಡ್ಕೋತಿರ್ ಸರ್. ಅದು ಒಂದ್ 2-3 ದಿವಸದ ಕೆಲಸ ಹಿಡಿತೈತ್ರಿ ಸರ್. ಅದು ಆಮೇಲೆ ಹೊದಿಕೆ ಮಾಡ್ಕೊಂಡು ನಮಗೀಗ ಬದ್ನಿ ಗಿಡ ರೀ, ಸಾಲಿಂದ ಸಾಲಿಗೆ 6 ಫೋಟ್ ರೀ, ಗಿಡದಿಂದ ಗಿಡಕ್ಕೆ 3 ಫೋಟ್ನಂತೆ ಹೋಲ್ ಹೊಡಿತೀವ್ರಿ ಸರ್. ಅದನ್ನ ಈ ಮಲ್ಚಿಂಗ್ ಪೇಪರ್ ಮೇಲೆ ಹೋಲ್ ಹೊಡ್ಕೋತಿರ ಅದನ್ನ ಅದನ್ನ ಹೊಡ್ಕೊಂಡ್ರಿ ಅಲ್ಲಿಗೆ ನರ್ಸರಿಯಿಂದ ತಂದಿರ್ತೀವ್ರಿ ನಾವು ಸರ್ಸಿ ರೀ. ಅಂದ್ರೆ ನಮಗೆ ಸಸಿ ಮಾಡ್ಕೊಳಕ್ ಆಗಂಗಿಲ್ರಿ, ನಮಗೆ ಅವಕ್ಕೆಲ್ಲ ಪಾಲಿ ಹಸೋದು ಬೇಕ್ರಿ. ಅವಕ್ಕೆ ಪಾಲಿ ಹೊಸದು ಇದ್ದವ್ರ ಕಡೆ ನಾವು ನರ್ಸರಿ ಒಳಗೆ ನಾವು ಆಗಿ ಸಸಿ ಆಗವರಿಗೆ ಬುಕಿಂಗ್ ಮಾಡಿರ್ತೀವಿ ಸರ್. ಹೇಳಿದ 20-25 ದಿವಸಕ್ಕೆ ಸಸಿ ಕೊಡ್ತಾರ್ರಿ ಅವ್ರ. ಒಂದ್ ಸಸಿಗೆ ಇಷ್ಟ ರೇಟ್ ಅತ್ತ ರೇಟ್ ಇರ್ತದ್ರಿ ಅದಕ್ಕೆ. ಆಮೇಲೆ ಅದನ್ನ ಸಸಿ ತೊಗೊಂಬಂದು ನಾವು ಅದೇನು ಹೋಲ್ ಹೊಡೆದಿರ್ತೀರಿ ಸರ್, ಬದ್ನಿ ಗಿಡ ನಾಟಿ ಮಾಡ್ಬೇಕಂತ ವಿಚಾರ ಮಾಡಿರ್ತಿರ್ಲ, ಬದ್ನಿ ಗಿಡ ಅದನ್ನೆಲ್ಲ ಬೆಡ್ ಮಾಡಿರ್ತೀವ್ರಿ, ಮಲ್ಚಿಂಗ್ ಹಾಕಿರ್ತೀವ್ರಿ, ಅದನ್ನ 3 ಫೂಟಿಗೊಂದ್ ಸಸಿ ಅಂತ ನಾಟಿ ಮಾಡ್ಕೋತೀರಿ ಸರ್. ಅದನ್ನ ಮಲ್ಚಿಂಗ್ ಪೇಪರ್ ಹಾಕ್ತಿರಲ್ಲ, ಹಾಕೋದ್ಕಿಂತ ಮುಂಚೆ ನಾ ಕೇಳ್ತಾ ಇರೋದು ಗೊಬ್ಬರ ಎಲ್ಲ ಹಾಕಿ ಹದ ಮಾಡಿಟ್ಟಿರ್ತೀರಿ? ಗೊಬ್ಬರ ಡ್ರಿಪ್ ಇರಿಗೇಷನ್ ಮಾಡಕ್ನು ಪೈಪ್ ನ ಜೋಡಿಸ್ಕೊಂಡಿರ್ತೀನಿ. ಸರಿ, ಇದರ ಮಧ್ಯದಲ್ಲಿ ಈ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಬಿಟ್ಟಿರ್ತೀರಿ? ಅಲ್ಲಿ 6 ಫೂಟ್ ಬಿಟ್ಟಿರ್ತಾರ ಸರ್, 6 ಫೂಟ್ ಇರ್ತದೆ ಸರ್, ಅದು ಸಾಲಿಂದ ಸಾಲಿಗೆ 6 ಫೂಟ್ ಇರ್ತದ್ರಿ. ಅಂದ್ರೆ ಇದು ಬದ್ನಿ ಗಿಡ ಏನಂತೀರಿ, ಸ್ವಲ್ಪ ಜಾಸ್ತಿ ಬೆಳಿತಿರ್ತೈತಿರ್ಲೇ, ಮತ್ತೆ ಇದು ಒಂದ್ ಸ್ವಲ್ಪ ಮುಳ್ಳು ಇರ್ತೈತಿ ಸರ್, ನಮ್ಮ ಭಾಗದಾಗ ಮುಳ್ಳುಗಾಯಿ ಐತಿರಿ, ಜಾಸ್ತಿ ಮಾರ್ಕೆಟ್ ಐತಿರ್ದ, ಹಿಂಗಾಗಿ ಮುಳ್ಳಿದ್ದನ್ನ ನಾವು ತಳಿಗಳನ್ನ ಹಾಕಿರ್ತೀವಿ ನಾವು. ಒಂದ್ ಎಕರೆಗೆ ಈಗ ಮಲ್ಚಿಂಗ್ ಪೇಪರ್ ಹಾಕ್ಬೇಕಂದ್ರೆ ಅದು ಪೂರ್ತಿ ಒಂದ್ ಎಕರೆಗೆ ಆಕಾಶ ಸಿಗುತ್ತಾ ಅಥವಾ ಯಾವ ತರ ಇದ್ರ? ಅದು ಒಂದ್ ರೂಳ್ ಅಂತ ಹೇಳಿ ಬರ್ತೈತ್ರಿ ಸರ್, ಅದ ಒಂದ್ ರೂಳಿಗ್ರಿ 1200 ಫೂಟ್ ಇರ್ತೈತ್ರಿ ಸರ್, ಅದ 1200 ಫೂಟ್ ಇರ್ತೈತ್ರಿ ಅದ. ಅದು ನಮಗೆ 6 ಫೂಟಿನ ಬೆಡ್ ಮಾಡಿದ್ವಿ ಅಂದ್ರೆ ಒಂದ್ 4-5 ರೂಳ್ ಹತ್ತೈತಿ ಸರ್, ಅದು 15-ರಿಂದ ಚಲೋ ಮೈಕ್ರೋನ್ ಅಂತ ಹೇಳಿ ಬರ್ತೈತಿ ಸರ್, ಅಂದ್ರೆ 20-25-30 ಅಂತ ಹೇಳಿ ಮೈಕ್ರೋನ್ ಐತ್ರಿ ಸರ್. ನಾವು ಬದ್ನಿ ಗಿಡಕ್ಕಂದ್ರೆ 30 ಮೈಕ್ರೋನ್ ಹಾಕ್ಬೇಕ್ರಿ ಅದನ್ನ. 30 ಮೈಕ್ರೋನ್ ಅಂದ್ರೆ ನಮಗ ಅದು 19-2000 ತನಕ ಬೀಳ್ತೈತ್ರಿ ಸರ್, ಒಂದ್ ರೂಲ್ಗೆ. ಹಾ ರೀ, ಅದನ್ನ 4-5 ರೂಳ್ ಹೆಚ್ಚು ಕಡಿಮೆ ಹಾಕಿರ್ತಿರೋ ಅದನ್ನ. ಅಂದ್ರೆ ಅದ ಬದ್ನಿ ಗಿಡ ಏನಾಕತ್ರಿ, ಒಂದ್ 5-6 ತಿಂಗಳ ತನಕ ನಮಗ್ ಕಾಯಿ ಕೊಡ್ತಿರ್ತೈತ್ರಲ್ಲೇ, ಹಿಂಗಾಗಿ ಅದ ಜಾಸ್ತಿ ಬಾಳಿಕೆ ಬರಲಿ ಇತ್ತೀಚಿನ ನಾವು 30 ಮೈಕ್ರೋನ್ ಹಾಕೊಂಡಿರ್ತೀರ, ಅದನ್ನ ದಿಪ್ ಸೈಜ್ ಇರ್ತೈತಿ, ಅದಕ್ಕೆ ಅದನ್ನ ಹಾಕೊಂಡ್ರಿ ಬದ್ನಿ ಸಸಿಗಳನ್ನ ನಾಟಿ ಮಾಡ್ಕೋತೀರಿ. ಮಾಡಿ ನಂತರ ಅದ ಡ್ರೆಂಚಿಂಗ್ ಅಂತೇಳಿ ಹಾಕ್ತಿರ್ ಸರ್, ಅದಕ್ಕೆ ಅಂದ್ರೆ ಬೇರ ಈಗ ನಾವು ಸಸಿ ನಾಟಿ ಮಾಡಿರ್ತಿರ್ಲೇ, ಬೇರೆಗಳ ಬೆಳವಣಿಗೆ ಆತು ಮುಂದೆ ಅದಕ್ಕೆ ರೋಗಿಗೆ ಬರಲಾರ್ದಂಗ ತೇಸಿನ್ರಿ, ಹ್ಯೂಮಿಕ್ ಆಸಿಡ್ ರೀ 19-19 ತೀರ ನೀರಿನೊಳಗೆ ಕರಗುವಂತ ಗೊಬ್ಬರ ಸಿಗ್ತೈತ್ರಿ, ಅದ ಅದನ್ನ ಹಾಕೊಂತಿಂದ ಅದನ್ನ ಡ್ರೆಂಚಿಂಗ್ ಅಂತೇಳಿ ಒಂದ್ 2 ಸಲ 2-3 ಸಲ ಡ್ರೆಂಚಿಂಗ್ ಮಾಡ್ತಿರಿ ಅದನ್ನ. ಆಮೇಲೆ ಗಿಡ ಬೆಳೆಯಕತ್ತೈತ್ರಿ, ಆಮೇಲೆ ಅದಕ್ಕೆ ಯಾವ್ದೇ ಕೀಟ ಗೀಟ ಬರಾಕತ್ತಿ ಅಂದ್ರೆ ಸ್ಪ್ರೇ ಮಾಡ್ಕೋತ ನಾವು ಇದು ಮಾಡ್ಕೋತ್ರಿ, ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸ್ತೀವಿ. ಹಾ, ರಾಸಾಯನಿಕ ನಾವು ಸ್ವಲ್ಪ ಬಳಸ್ತೀವಿ ಸರ್. ತಿಪ್ಪೆ ಗೊಬ್ಬರವನ್ನ ಬಳಸ್ತಾ ಇದ್ರಿ ಅಂತಂದು, ಈ ತಿಪ್ಪೆ ಗೊಬ್ಬರ ಜೊತೆಗೆ ಮತ್ತೇನು ಯಾವ ಗೊಬ್ಬರವನ್ನು ಬಳಸ್ತೀರಿ? ತಿಪ್ಪೆ ಗೊಬ್ಬರ ಅಂದ್ರೆ ಸರ್, ಈಗ ನಮ್ದು ಟೋಟಲ್ 10 ಎಕರೆ ಏನಂತಲೇ ರೀ, ತಿಪ್ಪೆ ಗೊಬ್ಬರ ನಮಗೆ ಬಹಳ ಒಂದು 2 ಎಕರೆ ತನಕ ನಮ್ಮ ಮನೆಯಿಂದ ಗೊಬ್ಬರ ಆಗ್ಬೋದ್ರಿ, ಬಿಟ್ರೆ ಹೊರಗಿಂದ ತಗೋಬೇಕು. ಹೊರಗಿಂದ ತಗೊಂಡ್ರೆ ಸ್ವಲ್ಪ ಏನಾಕತಿ ಸರ್, ಅದ ಜಾಸ್ತಿ ರೇಟ್ ಆಗಿರ್ತೈತ್ರಿ. ಮತ್ತೆ ಇನ್ನೊಂದ್ ಸರಿ ಏನ್ ಮಾಡ್ತಿರ್ ನಾವ, ಈಗ ಹಸಿರೇಲಿ ಗೊಬ್ಬರ ಒಂದ್ ಮಾಡಾಕ್ತಿದ್ರಿ ಸರ್, ಈಗ ಒಂದ್ 2 ವರ್ಷ ಆತ ನವಧಾನ್ಯ ತೇಸಿನ್ರಿ. ಅದನ್ನ ನವಧಾನ್ಯ ಅಂದ್ರೆ ಈಗ ನಾವು ಹೆಸರ್ರಿ, ಉದ್ದ, ಅಲಸಂದಿ, ತೊಗರಿ, ಆಮೇಲೆ ಈಗ ಎಣ್ಣೆಕಾಳು ಒಳಗ ಶೇಂಗಾರಿ, ಸೋಯಾಬಿನ್, ಕೊತ್ತಂಬರಿ, ಮೆಂತ್ಯರಿ, ಗೊಂಜಾಳ, ಜ್ವಾಳ, ಗೋಧಿ, ಸಜ್ಜಿ, ಇವನ್ನೆಲ್ಲ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಅಂದ್ರೆ ಒಂದ್ ಎಕರೆಕ್ ಒಂದ್ 30-40 ಕೆಜಿ ಆಗುವಂಗ ಮಿಕ್ಸ್ ಮಾಡ್ಕೋತೀರಿ ಸರ್. ಅದನ್ನ ಮಿಕ್ಸ್ ಅಂದ್ರೆ ಪುಡಿ ಮಾಡಿ ಮಾಡ್ತೀವಿ, ಬೀಜನ ತಗೊಂಡಿರ್ತೀರಿ ಸರ್ ನಾವು. ಅಂದ್ರೆ ಬೀಜ ನಾಟಿ ಮಾಡ್ಬೇಕ್ರಿ ಅದನ್ನ, ನವಧಾನ್ಯ ತಿನ್ಸ್ರಿ, ಹಸಿರಲ್ಲಿ ಗೊಬ್ಬರ ತಯಾರಾಕತ್ತಿ ಸರ್. ಅದ ನಾವು ಅದನ್ನ 2 ಫೂಟಿನ ಸಾಲಿ ಬಿಟ್ಟ ಸಾಲಿನೊಳಗ ಹಾಕಿ ನೀರ್ ಹಾಸಿ ಬಿಡ್ತೀರಿ ಸರ್. ಅದನ್ನ 40-45 ದಿವಸಕ್ಕ ಒಂದ್ 2-2 ಫೂಟ್ ಅದು ಅದು ಬೆಳಿತೈತ್ರಿ ಸರ್. ಅದು ಬೆಳೆದ ನಂತರ ನಾವು ಅದನ್ನ ರೂಟರ್ ಹೊಡೆದ್ರಿ, ಭೂಮಿ ಒಳಗೆ ಸೇರಿಸಿದ್ವಿ ಅಂದ್ರೆ ಅದು ತಿಪ್ಪಿ ಗೊಬ್ಬರ ಲೆವೆಲ್ ಒಳಗನ ರೀ ಭೂಮಿನೂ ಅದಕ್ಕೂ ಸ್ವಲ್ಪ ಚಲೋ ತಾಕತ್ತಾಕತ್ರಿ. ಈಗ ತರಕಾರಿ ಬೆಳೀತಾ ಇದ್ದೇನೆಂದ್ರೆ ಮತ್ತೆ ಯಾವ್ಯಾವ ತರಕಾರಿಗಳನ್ನ ತಾವು ಬೆಳೀತಾ ಇದ್ದೀರಿ? ಅಂದ್ರೆ ನಾವೀಗ ಕ್ಯಾಬೇಜ್ ಬೆಳಿತೀವಿ ಸರ್, ಆಮೇಲೆ ಬೀನ್ಸ್ ಬೆಳೆದಿವಿ ರೀ, ಸೌತೆಕಾಯಿ ಬೆಳಿತೀವಿ ರೀ. ಆ ಕ್ಯಾಬೇಜ್ಕ ಮತ್ತೆ ಬೀನ್ಸ್ ಏನದಾರ್ಲ ಸರ್, ಈಗ ಡ್ರಿಪ್ ಅಷ್ಟು ಸಾಕ್ರಿ, ಮಲ್ಚಿಂಗ್ ಪೇಪರ್ ಏನ ಅವಶ್ಯಕತೆ ಇಲ್ಲ ಸರ್. ಮತ್ ಸೌತೆಕಾಯಿ ಬೆಳಿದಿವ್ರಿ, ಆಮೇಲೆ ಟೊಮ್ಯಾಟೊ ಬೆಳಿದಿವ್ರಿ, ಎಲ್ಲ ಬೆಳಿದಿವ್ರಿ. ಎಷ್ಟು ಎಕರೆ ಒಳಗೆ ತರಕಾರಿ ಬೆಳೆದಿರಿ ತಾವು? ಟೋಟಲ್ ಲೆಕ್ಕತ್ತರ ಒಂದು 5-6 ಎಕರೆ ಬೆಳಿತಿರ್ತೀವಿ. ಅಂದ್ರೆ ನಾವು ಸ್ಟೆಪ್ ಸ್ಟೆಪ್ ಮಾಡಿರ್ತೀನಿ ಸರ್. ಅಂದ್ರೆ ಈಗ ಒಂದ್ 2 ಎಕರೆ ನಾವು ತರಕಾರಿ ಹಾಕಿದ್ವಿ ಅಂದ್ರೆ ಮತ್ತೊಂದ್ 2 ಎಕರೆ ಅದಕ್ಕೆ ಒಂದ್ ಸ್ವಲ್ಪ ವ್ಯತ್ಯಾಸ ಇಟ್ಟಿರ್ತೀವ್ರಿ, ಒಂದ್ ತಿಂಗಳ ಅಥವಾ 40-45 ದಿವಸ ಹಿಂಗ್ರಿ. ಅಂದ್ರೆ ಇದು ಮುಗಿತಾನ ಅದು ಬರುವಂಗ ಒಟ್ ಕಂಟಿನ್ಯೂ ನಮಗ ಅದ್ ಮಾರ್ಕೆಟ್ಗೆ ಹೋಗ್ತಿರ್ಬೇಕ್ರಿ. ಅದ ಒಮ್ಮೆ ಏನಾಕತ್ ಸರ್, ಮಾರ್ಕೆಟ್ ಒಳಗ ಒಂದ್ ತಿಂಗಳ 15 ದಿವಸ ಜಾಸ್ತಿ ರೇಟ್ ಸಿಗ್ತಿರ್ತೈತ್ರಿ, ಒಂದ್ 10-15 ದಿವಸ ಕಡಿಮೆ ರೇಟ್ ಆಗಿರ್ತೈತ್ರಿ. ಅಂದ್ರೆ ಸರಾಸರಿ ನಮಗ ಒಟ್ ಕಂಟಿನ್ಯೂ ನಾವು ಮಾರ್ಕೆಟ್ಗೆ ಹೋಗಾಕತ್ತಿದ್ವಿ ಅಂದ್ರೆ ರೀ, ನಮ್ಗೆ ಕಂಟಿನ್ಯೂ ಇವತ್ ನೋಡ್ರಿ ಸರ್, ನಾವೀಗ ಒಂದ್ ಸೌತೆಕಾಯಿ ಉದಾಹರಣೆ ತಗೋರಿಗೆ, ಒಂದ್ ಸೌತೆಕಾಯಿ ಟ್ರೇ ಬರ್ತದೆ ಸರ್, ಅದ ಆ ಟ್ರೇ ಒಳಗ 20 ಕೆಜಿ ಸೌತೆಕಾಯಿ ಹಿಡಿತಿರ್ತೈತ್ರಿ ನಾವು ಹಾಕೋದ್ರಿ. 20 ಕೆಜಿ ಒಂದೊಂದ್ಸಲ 100 ರೂಪಾಯಿನು ಮಾರ್ತಿರ್ತಾರ ಸರ್, ಒಮ್ಮೆ 1000 ರೂಪಾಯಿನು ಮಾರ್ತಿರ್ತಾರ ಸರ್. ಅಂದ್ರೆ ನಾವು 100 ರೂಪಾಯಿ ಇದ್ದಾಗನು ಪೇಟೆಗೆ ಇರಬೇಕ್ರಿ ಸರ್, 1000 ರೂಪಾಯಿ ಮಾರೋ ಮುಂದೂ ಪೇಟೆಗೆ ಇರಬೇಕ್ರಿ ಸರ್. ಅಂದ್ರೆ ಏನಕ್ಕ ಸರ್, ನಾವೀಗ ಜಾಸ್ತಿ ರೇಟ್ ಆಗೈತೆ ತೇಸಿನ್ ನಾವು ಹಾಕಿಬಿಡುದು, ಮತ್ತೆ ಕಡಿಮೆ ಆತ್ಪ ರೇಟ ಬಹಳ ಲಾಸ್ ಆತೇಸಿನ್ ಬಿಟ್ಬಿಡುದು, ಹಿಂಗ್ ಮಾಡ್ಕೋತ ಬಂದಿವ್ ಅಂದ್ರೆ ಸ್ವಲ್ಪ ಇದಾಕತ್ರಿ ಸರ್, ನಮ್ಗೆ ರೈತರಿಗೆ ಲಾಸ್ ಆಗತ್ತೆ. ಕಂಟಿನ್ಯೂ ಇತ್ತಂದ್ರೆ ಲಾಭಾಂಶ ತಗೋಬೋದು ಸರ್. ಈಗ ನೀವು ಬೆಳೆದಂತ ತರಕಾರಿಗಳನ್ನ ಎಲ್ಲಿ ಹೋಗಿ ಮಾರಾಟ ಮಾಡ್ತೀರಿ? ನಾವು ಬಿಜಾಪುರ್ ಕಳಿಸಿದ್ರು ಸರ್. ಅಂದ್ರೆ ನಾವು ಮುಧೋಳ ತಾಲೂಕ ಬರತ್ರಿ, ನಮ್ಮ ಮುಧೋಳ ತಾಲೂಕು ನಮ್ಗೆ ಒಂದ್ 10 ಕಿಲೋಮೀಟರ್ ಆಗತ್ತೆ ಸರ್. ಅದ ಮುಧೋಳದಾಗೂ ಮಾರ್ತೀವ್ರಿ, ಮುಂದೆ ಜಾಸ್ತಿ ಆತಂದ್ರೆ ಬಿಜಾಪುರ ಕಳ್ಸೇನ್ರಿ, ಬಾಗಲಕೋಟೆ ಕಳ್ಸೇನ್ರಿ, ಬೆಳಗಾವ್ ಕಳ್ಸೇನ್ರಿ, ಎಲ್ಲ ಕಡೆ ಅಂದ್ರೆ ನಮ್ಗೆ ಗಾಡಿಗಳು ಹೋಗ್ತಿರ್ತಾವ್ರಲ್ಲಿ ಟ್ರೇಕ್ ಇಷ್ಟು ಬಾಡಿಗೆ ತೀರಿಸಿನ್ರಿ ತೊಗೊಂಡ್ ಹೋಗಿರ್ತಾರೆ ಸರ್, ಎಲ್ಲ ಕಡೆ ಕಳ್ಸಿದ್ರು ಸರ್. ಅಂದ್ರೆ ಇಲ್ಲಿ ನಾವು ಜಾಸ್ತಿ ಇಲ್ಲಿ ಮುದೋಳದಾಗನ ಹಾಕೊಂಡ್ ಕೂತೀವಿ ಅಂದ್ರೆ ರೀ ರೇಟ್ ಕಡಿಮೆ ಬಾಳಕತ್ತೆ ಸರ್. ಹಿಂಗಾಗಿ ಮಾರ್ಕೆಟ್ ಸ್ವಲ್ಪ ಕಡೆ ಕಡೆ ಕೇಳ್ರಿ, ಬೆಳಗಾವ್ಕೆ ಕಳಿಸ್ತೀವಿ ರೀ, ಬಿಜಾಪುರ, ಬಾಗಲಕೋಟೆ, ಅಲ್ಲಿ ಸ್ವಲ್ಪ ಜಮಖಂಡಿಗೂ ಕಳಿಸ್ತೀವಿ ರೀ, ಒಟ್ಟು ಸುತ್ತಮುತ್ತ ಇದು ಮಾಡ್ತೀರಿ ಸರ್. ಒಟ್ಟು ಎಷ್ಟು ಆದಾಯ ಬರುತ್ತೆ ತಮಗೆ ಈ ತರಕಾರಿಯಿಂದ? ರೇಟ್ ಹೆಚ್ಚು ಕಡಿಮೆ ಆಗ್ತಿರ್ತದ್ರಿ, ತರಕಾರಿ ಒಳಗೆ ಆದಾಯ ಇಷ್ಟು ಬರ್ತೈತೆ ಹಿಡಿಯಕಾಗಲ್ರಿ. ಅವತ್ತು ಅಂದಾಜು ನಮ್ದು 10 ಎಕರೆ ಒಳಗೆ ಟೋಟಲ್ ರೀ 10-12 ಲಕ್ಷ ರೂಪಾಯಿ ಆದಾಯ ಐತ್ರಿ ಸರ್ ನಮ್ದು ಒಟ್ಟು ಒಂದು ವರ್ಷಕ್ಕೆ ರೀ. 10 ಎಕರೆ ಒಳಗೆ 12-13 ಲಕ್ಷ ಆದಾಯ ತೊಗೊಂಬರ್ತೀರಿ. ಒಂದೇನು ಖುಷಿ ಸರ್ ನನಗೆ, ಕಡಿಮೆ ನೀರೊಳಗೆ ಬೆಳೆಯತ್ತಿನಿಲ್ಲ ಅನ್ನೋದೊಂದು ಖುಷಿ ರೀ ನನಗೆ. ಒಟ್ಟು ಅಂದ್ರೆ ಈ ಮಲ್ಚಿಂಗ್ ಪೇಪರ್ ಬಳಸ್ತಾ ಇರೋದ್ರಿಂದ ಜಾಸ್ತಿ ಬೇಡ ಅಂತ. ಜಾಸ್ತಿ ನೀರು ಇತ್ತಂದ್ರೆ ಈಗ ಬೆಳಿತಾರೆ, ಅರಿಶಿನ ಬೆಳಿತಾರೆ, ನಮ್ಮ ಬಾಜುದಾಗ ರೀ ಕಬ್ಬನು ಬೆಳಿತಾರೆ. ಒಟ್ಟು ನಮ್ದು ಒಂದು ಖುಷಿ ಅಂದ್ರೆ ಏನ್ರಿ, ನಾ ಕಡಿಮೆ ನೀರೊಳಗೆ ನಾ ಬೆಳೆಯತ್ತೇನಪ್ಪ ಅನ್ನೋದೊಂದು ಖುಷಿ ಸರ್. ಈಗ ತಾವು ಕಬ್ಬನ್ನು ಬೆಳಿತಾ ಇದ್ದೇನೆ ಅಂದ್ರೆ ಕಬ್ಬಿನ ಕೃಷಿಯನ್ನು ಯಾವ ತರ ಮಾಡ್ತಾ ಇದ್ದೀವಿ? ಕಬ್ಬು ಅಂದ್ರೆ ಈಗ ನಾವು ಇದನ್ನ ಜಾಸ್ತಿ ಅಂದ್ರೆ ಇದು 86 ಅಂತ ಹೇಳಿ ಅಂತ ಹೇಳಿ ಐತ್ರಿ ಸರ್. ಅದು ಅಂದ್ರೆ ಅದು ಸಕ್ಕರೆ ಪ್ರಮಾಣ ಜಾಸ್ತಿ ಐತೆ ಸರ್. ಮತ್ತೆ ಫ್ಯಾಕ್ಟ್ರಿ ಅವರು ಅದನ್ನ ದೌಡ ಒಯ್ತಾರೆ ಸರ್. ಅದನ್ನ ಅಂದ್ರೆ ಅದು 8 ತಿಂಗಳಿದ್ರು ಒಯ್ತಾರೆ. ರೇಟ್ ಚಲೋ ಅದ? ಹಾ ಚಲೋ ಐತೆ ಸರ್. ಕಬ್ಬು ನಾಟಿ ಅಂದ್ರೆ ಕಬ್ಬು ಹಚ್ಚು ಮುಂದೆ ತಿಪ್ಪಿ ಗೊಬ್ಬರ ಹಾಕೋದು ಸ್ವಲ್ಪ ಕಡಿಮೆ ಸರ್. ಅದ್ರ ನಾ ಈ ಕಾಯಿಪಲ್ಲೆ ಬೆಳೆದಿರ್ತೇನಲ್ಲ ಸರ್, ಈಗ ಒಂದ್ 2 ಎಕರೆ ಕಾಯಿಪಲ್ಲೆ ಬೆಳೆದಿದ್ರು ಅಂದ್ರೆ ಆ ನೆಲಕ್ಕೆ ನಾವು ಕಬ್ಬ ಹಚ್ಚಿದ್ವಿ ಅಂದ್ರೆ ನಾ ಸುಮ್ ಹಂಗ ಟ್ರ್ಯಾಕ್ಟರ್ ಕೆಲಸ ಮಾಡ್ರಿ, ಗಳೆ ಓಡಿಸಿರಿ, ಸಾಲನ ಬಿಟ್ಬಿಡ್ತೀವಿ ಸರ್. ಅದಕ್ಕೆ ಅಂದ್ರೆ ಅದಕ್ಕೆ ತಿಪ್ಪಿ ಗೊಬ್ಬರ ಅದೇನು ಹಾಕಂಗಿಲ್ಲ ಸರ್. ಅದಕ್ಕೆ ಮೊದಲು ಹಾಕಿದ್ದು ಅದಕ್ಕೆ ಕಾಯಿಪಲ್ಲೆದು ಸ್ವಲ್ಪ ಇದಿರ್ತದ್ರಲ್ಲ, ನಾವು ಗೊಬ್ಬರ ಬೆಳೆಸಿರ್ತಿರ್ಲಿ. ಟೊಮ್ಯಾಟೊ ಒಂದು 4-5 ತಿಂಗಳ ಅಂತ ಟೊಮ್ಯಾಟೊ ಖಾಲಿಯಾಗಿ ಅದು ವೇಸ್ಟ್ ಅದ್ರದ್ದೇನು ಇದು ಉಳಿತಿರ್ಲಿ ಗಿಡ ರೀ, ಅದನ್ನ ಅಲ್ಲೇ ನಾವು ಟೊಮ್ಯಾಟೊ ಇರ್ಲಿ ಬದ್ನಿ ಗಿಡ ಇರ್ಲಿ ಅಲ್ಲೇ ರುಟ್ರು ಹೊಡೆದ್ ನಾವು ಇದು ಮಾಡಿರ್ತಿರ್ಲಿ, ಮಣ್ಣೊಳಗೆ ಸೇರಿಸಿರ್ತಿರೋ ಅದನ್ನ. ಅದಕ್ಕೆ ಟೊಮ್ಯಾಟೊ ನೆಲ ಆಗ್ಲಿ ಬದ್ನಿ ಕಾಯಿಪಲ್ಲೆ ನೆಲ ಏನ್ ನಾವು ಕಬ್ಬಾಸ್ತಿರ್ಲಿ ಸರ್, ಕಬ್ಬು ಚಲೋ ಬೆಳಿತದೆ ಸರ್. ಗೊಬ್ಬರವಾಗಿ ಅಲ್ಲೇ ಪರಿವರ್ತನೆ? ಹಾ ಸರ್. ಮುದ್ದ ಕಬ್ಬು ಏನೈತಿ 4 ಫುಟ್ ಸಾಲ ಬೆಳಿತೀವ್ರಿ, ಆಮೇಲೆ ಇವು 2 ಕಣ್ಣಿನ ಗಣಿಕೆ ಮಾಡಿ ನೀರು ಬಿಟ್ಟು ಅದ್ರ ಜೋಡಿ ತುಳಿತೀವ್ರಿ. ಅದನ್ನ ತುಳಿದು ಅದಕ್ಕೇನು ಸ್ಪ್ರೇ ಅದು ಏನು ಕಡಿಮೆ ಸರ್ ಕಬ್ಬಿಗೆ ಅದು ನಾವು. ಮತ್ತಿದು ಡಿ ಎ ಪಿ ಅದು ಕೊಟ್ಟಿರ್ತಾರೆ ಸರ್ ಫಸ್ಟ್ ಕಬ್ಬು ಹಚ್ಚುಮ್ರಿ, ಒಂದು ಎಕರೆಗೆ ಒಂದು ಚೀಲ ಡಿ ಎ ಪಿ ಕೊಟ್ಟಿರ್ತೀರಿ. ಕಸ ಬರ್ತದ್ರಲ್ಲ ಸರ್, ಕಳೆ ಬತ್ತಂದ್ರೆ ಅದನ್ನ ಕಳೆಯಿಂದ ತಕ್ಕೊಂಡ್ರಿ, ಆಮೇಲೆ ಒಂದು ಸ್ವಲ್ಪ ಯೂರಿಯಾ ಹಾಕಿರ್ತೀರಿ ಒಂದು 1/4 ಚೀಲದ್ರಿ. ಆಮೇಲೆ ಅದು ಬೋದ ಮಾಡ್ತೀರಿ ಸರ್ ಕಬ್ಬ, ಒಂದು 3 ತಿಂಗಳಿಗೆ ಬೋದಿಗೆ ಬರ್ತದ್ರಿ. ಅದ ಬೋದ್ ಮಾಡಿ ಅದಕ್ಕೂ ಡ್ರಿಪ್ ಹಾಕಿಬಿಡ್ತೇನೆ ಸರ್ ನಾ, ಬೋದ್ ಮಾಡಿ ಅಂತಾರ್ರಿ. ಕಡಿಮೆ ನೀರಿನೊಳಗ್ರಿ ಅದು ಚಲೋ ಬೆಳಿತೈತೆ ಸರ್. ಚಲೋ ಅಂದ್ರೆ ಈಗೆಲ್ಲ 80 ಟನ್ ತಕ್ಕೊಂಡು ಬೆಳಿತಾರೆ ಸರ್ ಕಬ್ಬ. ಆದ್ರೆ ನಮ್ದು ಕಡಿಮೆ ಬ್ಯಾಸಿಗೆ ನೀರು ಕಡಿಮೆ ಐತೆ ಅನ್ನೋ ಸಲುವಾಗಿ ರೀ, ನಮ್ಮ 40-45 ಟನ್ ಅದು ಬೆಳಿತೈತೆ ಸರ್. ಒಟ್ಟು ಕಬ್ಬು ಏನದ ರೀ ಒಂದು ಟನ್ನಿಗೆ ರೇಟ್? ಈ ಸದ್ಯಕ್ಕೆ 3,000 ರೂಪಾಯಿ ಐತೆ ಸರ್. 3,000 ಒಂದು ಟನ್ನಿಗೆ ರೀ, 40-45 ಟನ್ ಬೆಳಿತೈತೆ ಸರ್ ಒಂದು ಎಕರೆದಲ್ಲಿ. ಹಾಂ ರೀ. ಒಟ್ಟು 1 ಎಕರೆ ಹಾಕಿರಿ ಕಬ್ಬನ್ನ? ಈ ಸದ್ಯಕ್ಕೆ ಒಂದು 4-6 ಎಕರೆ ಐತೆ ಸರ್ ಕಬ್ಬ. ಉಳ್ದ ಮತ್ ಕಾಯಿಪಲ್ಲೆ ಇಟ್ಟಿವ್ರಿ ಸದ್ಯಕ್ಕೆ. ಈಗ ನಾವು ಕ್ಯಾಬೇಜ್ ಬೆಳಿಬೇಕಾಗ್ತೈತ್ರಿ ಒಂದ್ 2 ಎಕರೆ, 1 ಎಕರೆ ಕೊತ್ತಂಬರಿ ಐತ್ರಿ. ಅಂದ್ರೆ ಈ ಸಲ ಕಬ್ಬ ಅಂದ್ರೆ ಈಗ ಒಂದ್ ಸ್ವಲ್ಪ ಮಳೆಗಾಲ ಜಾಸ್ತಿ ಆಗಂತಲೇ ಕಬ್ಬಿಗೆ ಬಂದಿರಿ. ಮುಂದೆ ಇನ್ನೊಂದ್ ಏನಾಗತ್ತೆ ಸರ್, ನಾವು ಈಗ ಸೌತಿಕಾಯಿ ಮತ್ತೆ ಟೊಮ್ಯಾಟೊ ಮತ್ತೆ ಕಾಯಿಪಲ್ಲೆ ಏನ್ ಜಾಸ್ತಿ ಬೆಳೆದಿರ್ಲೇ, ಸ್ವಲ್ಪ ಕಾಯಿಪಲ್ಲೆ ಬೆಳೆದ್ರಿ ಕಾಯಿಪಲ್ಲೆ ಈಗ ಹೊಳೆ ವಾಪಸ್ ಬೆಳೆಯಂತಲೇ ರೀ ರೋಗ ಬರಾಕ್ತಿತ್ತು ಸರ್. ರೋಗ ಜಾಸ್ತಿ ಈ ಸೌತಿಕಾಯಿ ನೆಲಕ್ಕೆ ಹೊಳೆ ಸೌತಿಕಾಯಿ ಬೆಳೆಯತಿದ್ವಿ ಅಂದ್ರೆ ರೀ ರೋಗ ಬರಾತಿತ್ತು. ಹಿಂಗಾಗಿ ಇದೊಂದ್ 2 ವರ್ಷ ಕಬ್ಬಿಗೆ ಕಬ್ಬ ಬೆಳೆದ ಬದಲಾವಣೆ ಮಾಡೋ ಅಂತೇಳಿ ಈ ಸಲ ಒಂದ್ 2 ವರ್ಷ ಆತ್ರಿ ಕಬ್ಬ. ಇದು 2ನೇ ವರ್ಷ ರೀ. ಈಗ ನೆಕ್ಸ್ಟ್ ಮತ್ತಿನ ಮುಂದೆ ಕಾಯಿಪಲ್ಲೆ ಬೆಳಿಬೇಕಂತ ಐತ್ರಿ ಮುಂದ್ರಿ. ಮತ್ತೆ ಈಗ ಮತ್ತೊಂದ್ 2-3 ಎಕರೆ ಐತ್ರಿ ಸದ್ಯಕ್ಕೆ ಖಾಲಿ ಐತ್ರಿ. ಅದನ್ನ ಕ್ಯಾಬೇಜ್ ಬೆಳಿ ವಿಚಾರ ಐತ್ರಿ ಸರ್. ಕ್ಯಾಬೇಜ್ ಅಲ್ಲ, ಈಗ ಟೊಮಾಟಿ ಬೆಳೆದಿರಿ ಅಂತ? ಹಾ ಬೆಳೆದ್ರು ಸರ್. ಟೊಮಾಟಿ ಬೆಳಿಲಿಕ್ಕೆ ಯಾವಾಗ ಸೂಕ್ತ ಕಾಲ ಅಂತ? ಟೊಮ್ಯಾಟೊ ಬೆಳೆಯಕ್ ಸರ್ ಮಾರ್ಚ್ 15 ಏಪ್ರಿಲ್ 15 ರೀ. ಅಂದ್ರೆ ಅವಾಗ ಏನಿರ್ತದೆ ಸರ್, ಏಪ್ರಿಲ್ ಒಳಗೆ ಅಂದ್ರೆ ಜಾಸ್ತಿ ಟೆಂಪರೇಚರ್ ಇರ್ತದೆ ಸರ್. ಅದು ಅವಾಗ ಸಸಿ ಕುಂಡ್ರದು ಕಡಿಮೆ ರೀ ಆಗ ಸದ್ಯಕ್ಕೆ. ಅಂದ್ರೆ ನಾವು ಪ್ರಯತ್ನ ಮಾಡಿ ಸಸಿ ನಾಟಿ ಮಾಡು ಮುಂದ್ರಿ, ಒಟ್ ನಾವು ಜಾಸ್ತಿ ಕಾಳಜಿ ವಹಿಸಿ ನಾವು ಅವಾಗ ಮಾರ್ಚ್ ಏಪ್ರಿಲ್ ಒಳಗೆ ನಾವು ಸಸಿ ಕುಂಡಿಸಿದ್ವಿ ಅಂದ್ರೆ ರೀ ನಮ್ಮ ಜೂನ್ ಜುಲೈದಾಗ ರೇಟ್ ಸಿಗ್ತದೆ ಸರ್. ಅವಾಗ ಏನಾಗತ್ತೆ ಸರ್, ಟೆಂಪರೇಚರ್ 40 ಹೋತಂದ್ರೆ ರೀ ಈಗ ಇಳುವರಿ ಕಡಿಮೆ ಭಾಳ ಬರ್ತದೆ ಸರ್. ಹಿಂಗಾಗಿ ಒಟ್ಟು ಜಾಸ್ತಿ ಮತ್ತು ಅವಾಗ ನೀರು ಕಡಿಮೆ ಇರ್ತೈತಲ್ಲ ಸರ್. ಹಿಂಗಾಗಿ ಅವಾಗ ಮಾರ್ಕೆಟ್ ನೊಳಗೆ ರೇಟ್ ಸಿಗ್ತೈತ್ರಿ ಒಂದ್ರಿ. ಮತ್ತೆ ಆಗಸ್ಟ್ 15 ಸೆಪ್ಟೆಂಬರ್ 15 ಒಳಗೆ ಇನ್ನೊಂದು ಐತ್ರಿ ಸರ್ ಪ್ರತಿ. ಅವಾಗ ಹಾಕಿರೋ ಅವು ಸ್ವಲ್ಪ ರೇಟ್ ಸಿಗ್ತೈತ್ರಿ. ಯಾವ್ಯಾವ ತಳಿಯ ಟೊಮ್ಯಾಟೊಗಳನ್ನ ಬೆಳಿತೀರಿ ತಾವು? ಟೊಮ್ಯಾಟೊ ಸರ್ ಚಳಿಗಾಲ ಹೊರೈಟ್ ಒಂದು ಬೇರೆ ಬರ್ತೈತ್ರಿ, ಆಮೇಲೆ ಬ್ಯಾಸಿಗೊಂದು ಬೇರೆ ಬರ್ತೈತ್ರಿ, ಆಮೇಲೆ ಮಳೆಗಾಲಕ್ಕೊಂದು ಬೇರೆ ಬರ್ತೈತ್ರಿ. ಅದು ಬ್ಯಾಸಿಗೆ ಒಳಗಂದ್ರೆ ಈಗ ನಾವು ಮೈಕೋ ಅತಿಲ್ ಬರ್ತೈತ್ರಿ ಸರ್. ಮೈಕೋ ಅಂದ್ರೆ ಅದು ಸಿಜೆಂಟ ಕಂಪ್ನಿದ್ ಬರ್ತೈತ್ರಿ. ಅದು 6-2 ಫೋಟೋ ಅತಿಲ್ ಒಂದು ನಂಬರ್ ಐತೆ ಸರ್. ಅದು ಸಿಜೆಂಟ ಕಂಪ್ನಿದ್ ರೀ. ಅದು ಚಲೋ ಬೆಳಿತೈತೆ ಸರ್. ಟೆಂಪರೇಚರ್ 40 ಕೊಟ್ಟಿರೋದಕ್ರಿ ಹೂ ಕೊಡ್ತೈತ್ರಿ, ಕಾಯಿನೂ ಕೊಡ್ತೈತಿ, ಚಲೋ ಐತ್ರಿ ಸರ್. ಇಳುವರಿ ಚೆನ್ನಾಗಿ ಬರುತ್ತೆ, ಇಳುವರಿನೂ ಬರ್ತೈತೆ ಸರ್. ಆದ್ರೂ ಈ ಮಳೆಗಾಲದಷ್ಟು ಇಳುವರಿ ಕಡಿಮೆ ಸರ್. ಮಳೆಗಾಲದಾಗ ಸರ್ ಇದು ಕ್ಲೋಸ್ ಕಂಪ್ನಿ ಐತೈತ್ರಿ ಸರ್, ಯೋಗಿ 35 ಐತೆ ಒಂದ್ ಸರ್. ಅದ ಅದು ಚಲೋ ಬರ್ತದೆ ಸರ್ ಇಳುವರಿ ಮಳೆಗಾಲ ಒಳಗ್ರಿ. ಮಾತ್ರ ಭೂಮಿ ತಾಕತ್ ಮಾಡ್ಕೊಳ್ಬೇಕು ಸರ್. ಕೆಲ ತಿಪ್ಪಿ ಗೊಬ್ಬರ ಹಾಕೊಂಡ್ರಿ ಎಷ್ಟು ನಾವು ಭೂಮಿ ತಾಕತ್ ಮಾಡ್ತಿರ್ಲಿ ಅಷ್ಟು ಇಳುವರಿ ಕೊಡ್ತಾರ ಸರ್ ಇವು ಕಾಯಿಪಲ್ಲೆ ಸರ್. ಈಗ ತಾವು ಈ ಈ ಮಲ್ಚಿಂಗ್ ಪೇಪರ್ ಕೊನೆಗೆ ಏನ್ ಮಾಡ್ತಿರ್ತಾವ ಅಂದ್ರೆ ಸರ್, ಈಗ ನಾವು ಟೊಮ್ಯಾಟೊ ಹೇಳ ಸರ್ ನಿಮಗ, ಬದ್ನಿಕಾಯಿ ಆಗಲಿ ಟೊಮ್ಯಾಟೊ ಆಗಲಿ ಮಾಡಿದ್ರು ಅಂದ್ರೆ ರೀ ಮಲ್ಚಿಂಗ್ ಪೇಪರ್ ಅಷ್ಟೇ ತಕೊಂಡ್ಬಿಡ್ತಿರೋದು ಅಂದ್ರೆ ಅಲ್ಲಿ ಎಲ್ಲ ನಾವು ಕಾಯಿ ಹರಿ ಮುಂದೆ ತುಳಿದಾಡಿ ಮಾಡಿ ಸ್ವಲ್ಪ ಇದಾಗಿರ್ತೈತ್ರಿ, ಅದೆಲ್ಲ ನರ್ಮ್ ಆಗಿರ್ತೈತ್ರಿ, ತೆಗೆದು ಅದನ್ನ ಪ್ಲಾಸ್ಟಿಕ್ ಇರ್ತದೆ ಸರ್, ಅದ ಒಂದ್ ಕಡೆ ಸೈಡ್ ಹಾಕಿ ಅದನ್ನ ಸುಟ್ಟು ನಾಶ ಮಾಡಿಬಿಡ್ತಿರ್ ಸರ್, ಅದ ಭೂಮಿ ಒಳಗ್ರಿ ಪ್ಲಾಸ್ಟಿಕ್ ಅನ್ನತ್ಲಿಕ್ ಕೊಳೆಯಂಗಿಲ್ರಿ ಸರ್ ಅದ. ಹೌದು, ಹಿಂಗಾಗಿ ಮತ್ತೆ ಉಳಿದೇನೈತ್ರಿ ನಾವು ಅದನ್ನೇನ್ ಬದ್ನಿಕಾಯಿ ಗಿಡಗಳ್ರಿ ಮತ್ತಿವ್ ಟೊಮ್ಯಾಟೊ ಗಿಡ ರೀ ಇವನ್ನೆಲ್ಲ ಅಲ್ಲೇ ನಾವು ರೊಟ್ರು ಹೊಡೆದ್ರಿ ಮಣ್ಣೊಳಗೆ ಸೇರಿಸ್ಬಿಡ್ತೀವ್ರಿ. ಕೊತ್ತಂಬರಿ, ಟೊಮ್ಯಾಟೊ, ಬೆಂಡೆಕಾಯಿ, ಬದ್ನೆಕಾಯಿ, ಕ್ಯಾಬೇಜ್, ಬೆಳ್ಳುಳ್ಳಿ ಮತ್ತೆ ಏನೇನು ಬೆಳೆದಿರ್ತಾವ? ಬೆಳ್ಳುಳ್ಳಿ ಹಾಕಿದ್ರು ಸರ್ ಹಸಲ ರೇಟ್ ಸರಿಯಾಗಿ ಸಿಗಲಿಲ್ಲರ, ಬೆಳ್ಳುಳ್ಳಿ ಚಲೋ ಬೆಳೀತದೆ ಸರ್ ನಮ್ಮ ಭೂಮಿಗೆ ರೀ, ಒಂದ್ ಎಕರೆಗೆ 20 ಕ್ವಿಂಟಲ್ ತನಕ ಬೆಳ್ಳುಳ್ಳಿ ಬೆಳಿದವ್ರಿ ಒಂದ್ ಎಕರೆಗೆ. ಹಾ ಸರ್, ರೇಟ್ ಬಹಳ ಕಡಿಮೆ ಇತ್ತದ, ಹಂಗಾಗಿ ಅದ ಸ್ವಲ್ಪ ಇದಾತ್ರಿ, ಅಂದ್ರೆ ಕಂಟಿನ್ಯೂ ಬೆಳ್ಕೋತಿರ್ಬೇಕು ಸರ್. ಒಟ್ಟ ರೇಟ್ ಲಾಸ್ ಆಗೈತಿ, ನುಕ್ಸಾನ್ ಆಗೈತಿ ಈ ಸಲ ಅಂತೇಳಿ ಬಿಡಬಾರ್ದ್ರಿ ಅದನ್ನ. ಮತ್ ನೆಕ್ಸ್ಟ್ ಅದನ್ನ ಬೆಳೆದು ಅಂದ್ರ ಒಂದ್ರಾಗ ಒಂದ್ ಭೂಮಿ ತಾಯಿ ಒಟ್ಟ ಒಟ್ಟು ಕೈ ಬಿಡಂಗಿಲ್ರಿ. ನನಗ ಪಕ್ಕ ನನ್ನ ಸ್ವಂತ ಅನ್ಬೋರ್ ಸರ್. ಒಂದ್ಸಲ ಏನಾಗಿತ್ತು ಸರ್, ಚೆಂಡು ಹಾಕಿನ್ ಸರ್, ಚೆಂಡು ನಮ್ಮಲ್ಲಿ ಒಟ್ಟ ಮಾರ್ಕೆಟ್ ಇಲ್ರಿ, ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕ್ರಿ, ಬಾಂಬೆ ಹೋಗ್ಬೇಕ್ರಿ, ಬಿಟ್ರೆ ಸಾಂಗ್ಲಿ ಮಹಾರಾಷ್ಟ್ರ ಮಾಡ್ಬೇಕ್ರಿ, ಬಿಟ್ರೆ ಬೆಳಗಾವ್ ಹೋಗ್ಬೇಕ್ರಿ, ಬೆಳಗಾವ್ ಕಷ್ಟ ಪ್ರತ್ಯೇಕ ಐತ್ರಿ ಸರ್ ಮಾರ್ಕೆಟ್. ಚೆಂಡು ಏನ್ ಮಾಡಿದ್ರು ಸರ್, ಅದ್ ಮಳೆಗಾಲ ಬೆಳೆಯೋದು ಅಂತಲೇ ಎಲ್ಲೋ ಹಾಕಿದ್ವಿರಿ, ಅದನ್ನ ಮಲ್ಚಿಂಗ್ ಪೇಪರ್ ಮತ್ತೆ ಡ್ರಿಪ್ ಅನ್ನು ಹಾಕಿನ್ ಸರ್, ಅದಕ್ಕೆ ಹಾಕಿ ಖರ್ಚು 100,000 ರೂಪಾಯಿ ಖರ್ಚು ಮಾಡಿನ್ರಿ. ಚೆಂಡು 1 ರೂಪಾಯಿ ರೊಕ್ಕ ಕೊಡ್ಲಿಲ್ರಿ ನಮ್ಗದ. ಅವಾಗ ಹೂ ಬತ್ರಿ ರೇಟ್ ಇದ್ರಿಕ್ಕಿಲ್ಲ, ಮಳೆ ಹೆಚ್ಚು ಬಿಟ್ಟತ್ರಿ, ಎಲ್ಲ ಚಿಕ್ ಬಂದ ಲಾಸ್ ಆಗಿಬಿಡ್ತಿರ. ಅದ ಹಾಳೆ ಮಾಡು ಸರ್, ಅದನ್ನ ಚೆಂಡು ಎಲ್ಲ ಮ್ಯಾಗಿಂದ ಅದನ್ನ ಮಲ್ಚಿಂಗ್ ಪೇಪರ್ ಏನ್ ಚಲೋ ಇತ್ತಿರ, ಅದನ್ನ ಚೆಂಡು ಎಲ್ಲ ಇದ್ರಲ್ಲಿ ಕಟ್ ಮಾಡ್ರಿ, ತಗಡಿ ಅದನ್ನೆಲ್ಲ ದಂಡಿಗೆ ಹಾಕೊಂಡ್ರಿ, ಹಾಕೊಂಡ್ ಅದಕ್ಕೆ ಸಂವತಿ ನೇತ್ರ ತಿಳಿ ಒಂದು ಸಂವತಿಕಾಯಿ ಬಂದಿತ್ತು ಸರ್, ಅದ ಚಲೋ ಇಳುವರಿ ಚಲೋ ಐತ್ರಿ. ಸಂವತಿಕಾಯಿ ಹಾಕಿರ ಸರ್ 1 ಎಕರೆ ರೀ, ನಾವು ಚೆಂಡುವಿನ ಲಾಸ್ ಆಗಿದ್ದಿಲ್ಲ ಸರ್, 1,00,000 ರೂಪಾಯಿ ಲಾಸ್ ಆಗಿನ್ರಿ ನಾನು. ಸಂವತಿಕಾಯಿ ಒಳಗೆ 3,00,000 ರೂಪಾಯಿ ಆಗಿಬಿಡ್ತಾರೆ ನನಗೆ, ಅಂದ್ರೆ ಭೂಮಿ ತಾಯಿ ರೀ ನಮ್ಮನ್ನ ಒಟ್ಟು ಕೈ ಒಂದು ಬೆಳೆಯಲ್ಲಿ ಲಾಸ್ ಆದ್ರೆ ಮತ್ತೊಂದು ಬೆಳೆಯಲ್ಲಿ ನಾವು ತಕ್ಕೋಬಹುದು ಸರ್. ಆ ವಿವಿಧತೆ ನಮಗೆ ಗೊತ್ತಿರಬೇಕು, ಆ ಪರಿಶ್ರಮ ನಾವು ಪಟ್ಟಾಗ ಖಂಡಿತ ಸಿಗುತ್ತೆ. ಹೌದೌದು ಸರ್. ಈಗ ತಾವು ಈ ಕೃಷಿಯ ಜೊತೆಗೆ ಮತ್ತೆ ಇನ್ನೇನು ಕೆಲಸವನ್ನು ಮಾಡ್ತಾ ಇದ್ದೀರಿ, ಯಾವ ಹವ್ಯಾಸಗಳನ್ನ ಇಟ್ಕೊಂಡಿದ್ರಿ ತಾವು? ಹವ್ಯಾಸ ಅಂದ್ರೆ ಸರ್ ನಮ್ದು ಭಜನಾ ಮೇಳ ಐತ್ರಿ ಸರ್, ಭಜನಾನು ಹಾಡಕ್ ಹೋಕ್ಯವ್ರಿ. ಚಿತ್ರಗೀತೆಗಳನ್ನ ಈಗ ಆರ್ಕೆಸ್ಟ್ರಾ ಅತ್ಯಾಚಿಂದ ಈಗ ಟ್ರ್ಯಾಕ್ ಒಳಗೆ ಹಾಡ್ತಾರೆ ಸರ್, ಅವನ್ನೆಲ್ಲ ಹಾಡ್ತಿರೋದು ಅದೊಂದು ನಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ಒಟ್ಟು ನಮ್ದು ಜೀವನ ಮಾಡಕ್ಕೆ ಒಂದು ಅನುಕೂಲ ಐತ್ರಿ. ಹವ್ಯಾಸ ಅಂತೇಳಿ ಅದು ಭಜನೆ ರೀ, ಮತ್ತೆ ಎಲ್ಲರ ಇವು ಪ್ರವಚನ ಕಾರ್ಯಕ್ರಮ ಅವಿದ್ದಲ್ಲಿ ನಮ್ಮನ್ನ ಒಟ್ಟು ಇದು ಮಾಡ್ತಿರ್ತಾರ್ರಿ, ನಮ್ಮ ಊರಾಗಲಿ ಬೇರೆ ಹಳ್ಳಿ ಒಳಗಾಗಲಿ ಆಗಲ್ರಿ ಹೋಗ್ತಿರ್ತಿರು. ನಮ್ಮ ರೈತರಿಗಾಗಿ ಒಂದು ಭಜನೆ ಪದನ ಹಾಡ್ರಲ್ಲ ಮತ್ತೆ, ರಾಮ ರಾಮ ರಾಮ ರಾಮ ರಾಮ ಎನ್ನಿರೋ ಸ್ವಾಮಿಯ ನಾಮವ ಮರೆಯದಿರೋ, ಇಂತ ಸ್ವಾಮಿಯ ನಾಮವ ಮರೆಯದಿರೋ, ರಾಮ ರಾಮ ರಾಮ ರಾಮ ಇದು ಪುರಂದರದಾಸರ ಪದ್ಯ ಸರ್. ಬಹಳ ಸೊಗಸಾಗಿ ಹಾಡಿದ್ರಿ. ತಮ್ಮ ಈ ಭಜನಾ ಮೇಳದಲ್ಲಿ ಎಷ್ಟು ಜನ ಇರ್ತೀರಿ, ಯಾವ ತರ ಕಾರ್ಯಕ್ರಮಗಳನ್ನ ನೀಡ್ತೀರಿ ತಾವು? ಅಂದ್ರೆ ಇದ್ರೊಳಗ್ರಿ ಸರ್ ನಾವ್ 6 ಜನ ಇರ್ತೀರಿ ಸರ್. ಒಬ್ಬರ ತಬಲಾ ವಾದಕರ್ರಿ, ಒಬ್ಬರ ಗಾಯಕರ್ರಿ, ಹಾರ್ಮೋನಿಯಂ ವಾದಕರ್ರಿ, ಒಬ್ಬರ ಹಿನ್ನೆಲೆ ಗಾಯಕರ್ ಇರ್ತಾರ್ರಿ, ಆಮೇಲೆ ಒಂದಿಬ್ರು ತಾಳ ವಾದಕರ್ ಇರ್ತಾರ ಸರ್. ಅಂದ್ರೆ ಕೃಷಿ ಚಟುವಟಿಕೆ ಮುಗಿಸಿದ ನಂತರ ಈ ಮನಸ್ಸಿನ ನೆಮ್ಮದಿಗೋಸ್ಕರ ಸರ್. ಮತ್ತೆ ಇನ್ನೊಂದ್ ಸರ ನನಗ ಈ ಸಾಹಿತ್ಯ ಒಳಗೆ ಸ್ವಲ್ಪ ಆಸಕ್ತಿ ಐತಿ ಸರ್, ಸಾಹಿತ್ಯದ ಅಭಿರುಚಿ ಸ್ವಂತ ಸಾಹಿತ್ಯ ರಚನೆ ಮಾಡ್ತಾನೆ ಸರ್. ಯಾವ್ದೊಂದು ಟೂನ್ ರೀಸ್ ಅದಕ್ಕೆ ಒಂದ್ ಯಾವ್ದೋ ಒಂದು ಟೂನ್ ಐತಿ ತಿಳ್ಕೊರಿ, ಒಂದ್ ಚಿತ್ರಗೀತೆ ಇರ್ಲಿ ಯಾವ್ದೋ ಇಲ್ರಿ, ಅದ್ರ ಮೇಲೆ ಹಾಡ್ ಕಟ್ತೀರಿ? ಹಾ ಕಟ್ತಿರ್ ಸರ್. ಒಂದ್ ನಾನ ಮೊನ್ನೆ ಒಂದ್ ಹಾಡಿದ್ವಿ ಸರ್, ಅದನ್ನ ಒಂದ್ ಹೆಂಡತಿ ಮೇಲೆ ಒಂದ್ ಹಾಡ ಬರ್ದಿನಿ ಸರ್. ಹಾಡ್ರಲ್ಲ ಮತ್ತೆ, ನನ್ನ ಹೆಂಡತಿ ನೋಡಾಕ ಚಂದ ಬಾಳ, ಚಂದಿರ ನಂಗ ಹೊಳಿತಾಳ ಫಳ ಫಳ, ನನ್ನ ಹೆಂಡತಿ ನೋಡಾಕ ಚಂದ ಬಾಳ, ಚಂದಿರ ನಂಗ ಹೊಳಿತಾಳ ಫಳ ಫಳ, ಕಪ್ಪಾಗ ಇದ್ದರು ಕಳಿ ಬಾಳ, ನೀರಿನಂಗಕಿ ಮನಸ್ಸ ತಿಳಿ ಬಾಳ, ನನ್ನ ಹೆಂಡತಿ ನೋಡಾಕ ಚಂದ ಬಾಳ, ಚಂದಿರ ನಂಗ ಹೊಳಿತಾಳ ಫಳ ಫಳ, ಮಾವ ಅಂತ ಕರೆದರ ನನ್ನ ಕೂಗಿ, ಉಂಡಂಗ ಹಾಲ ತುಪ್ಪ ಹುಗ್ಗಿ, ನನ್ನ ಹೆಂಡತಿ ನೋಡಾಕ ಚಂದ ಬಾಳ, ಚಂದಿರ ನಂಗ ಹೊಳಿತಾಳ ಫಳ ಫಳ. ಈ ತರ ಒಂದೊಂದು ನಮ್ಮ ರೈತ ಬಾಂಧವರಿಗೂ ಇದು ಬಹಳ ಇಷ್ಟ. ಜನಪದ ಗೀತೆಗಳನ್ನ ಭಜನೆಗಳನ್ನ ತಾವು ಹಾಡ್ತಾ ತಮ್ಮ ಕೃಷಿಯನ್ನ ಮುಂದುವರಿಸಿಕೊಂಡು ಸಾಕಷ್ಟು ಪ್ರಗತಿಯನ್ನು ಹೊಂತಾ ಇದ್ದೀರಿ. ಹೀಗೆ ತಮ್ಮ ಜೀವನ ಸಾಗಲಿ ಅಂತ ಹಾರೈಸ್ತಾ ರಾಮಲಿಂಗಪ್ಪ ಅಪ್ಪಯ್ಯ ಯಾದವಾಡವರೇ, ಎಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಗಳನ್ನು ಇಸ್ರೇಲ್ ಮಾದರಿಯ ಕೃಷಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ಆಕಾಶವಾಣಿಯ ಪರವಾಗಿ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಇದುವರೆಗೆ ಬಾಗಲಕೋಟೆ ಜಿಲ್ಲೆಯ ರನ್ನಬೆಳಗಲಿ ಗ್ರಾಮದ ಪ್ರಗತಿಪರ ರೈತರಾದ ರಾಮಲಿಂಗಪ್ಪ ಅಪ್ಪಯ್ಯ ಯಾದವಾಡ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ಹುಬ್ಬಳ್ಳಿ ತಾಲೂಕು ಬೈರಿದೇವರಕೊಪ್ಪದ ರಾಮು ಬಿ ಮೂಲಗಿ ಹಾಗೂ ಸಂಗ್ರಹದಿಂದ ಹಂತಿಪದ. ಸ್ವಗಲೆಂಬೋ ಊರಿಲ್ಲ, ಸಮುದ್ರಕ್ಕೆ ನೆಲೆಯಿಲ್ಲ, ಜಾತ ಮೋತಿಗೆ ಬೆಲೆಯಿಲ್ಲ, ಜಾತ ಮೋತಿಗೆ ಬೆಲೆಯಿಲ್ಲ, ಕೀತೂರ ಮಲ್ಲ ಸರ್ಜನರಂತ ದೊರೆಯಿಲ್ಲ. ಓ ರಂಗ ಕಿತ್ತೂರ ಮ್ಯಾಲ ಹೊಕ್ಕು ನೋಡೋಣ ಬಾರ,